ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಏನ ರಾಧಾ, ಹಿಂಗ್ಯಾಕ ಫ್ರಿಡ್ಜ್ ಬಾಗ್ಲ ತೆಗೆದಿಟ್ಟು ಅಡಿಗೆ ಮಾಡ್ಲಿಕ್ಕೆ? ಕರೆಂಟು ಸುಳ್ಳು ಹಾಳು ಮಾಡ್ತೀನಿ ನೋಡು. ಅದನ್ನ ಫ್ರಿಡ್ಜ್ ನಾಗ ಇನ್ನೂ ಸ್ವಲ್ಪ ಕಾಯಿಪಲ್ಲೆ ತಗೋಬೇಕಾಗಿತ್ತು ನನ್ಗ, ಅದಕ್ಕ ಈಗ ಹಂಗ ಬಿಟ್ಟಿದ್ದೆ. ಬಹಳ ತಪ್ಪು ನೋಡಿದು, ಎಲ್ಲ ಒಂದೇ ಸರ್ತಿ ತೆಗೆದಿಟ್ಕೊಂಡ್ಬಿಡ್ಬೇಕು. ಅವಶ್ಯಕತೆ ಇಲ್ದ ಫ್ರಿಡ್ಜ್ ಆಗಾಗ ತೆಗಿಬಾರ್ದು. ಬಿಸಿ ಪದಾರ್ಥಗಳನ್ನ ಫ್ರಿಡ್ಜ್ ನೊಳಗ ಇಡಬಾರ್ದು, ಮತ್ತ ಫ್ರೀಜರ್ ಅನ್ನ ಅತಿ ಕೋಲ್ಡ್ ಪೊಸಿಷನ್ ಗೆ ಇಡಬಾರ್ದು. ಗೊತ್ತಾತಿನ, ಇಲ್ಲಾಂದ್ರ ಕರೆಂಟ್ ಬಿಲ್ ಜಾಸ್ತಿ ಆಗ್ತದ ನೋಡ್. ಆತ್ವಾ ಆತ್, ಇನ್ಮೇಲೆ ಹಂಗ ಮಾಡ್ತೀನಿ. ನಮ್ಮ ಮನೆಯವರು ಅವಾಗ ಅವಾಗ ಹೇಳ್ತಾ ಇದ್ರು, ಕರೆಂಟ್ ಬಿಲ್ಲು ಜಾಸ್ತಿ ಬರ್ತದ ಜಾಸ್ತಿ ಬರ್ತದ ಅಂತ. ಪ್ರಕಟಣೆ ಹೆಸ್ಕಾಂ. ಬಾಕಿ ಎಲ್ಲವೂ ಆಮೇಲೆ, ನನ್ ಮಾತು ಕೇಳು ಈಗಲೇ. ಆಯ್ಕೆ ಇರುತ್ತೆ ಪ್ರತಿ ತಿರುವಲ್ಲಿ, ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ. ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ಇವತ್ತಿನ ಕೃಷಿ ರಂಗದೊಳಗೆ ಮೊದಲಿಗೆ ಕೇಳಿ, ಕುಳೆ ಕಬ್ಬಿನ ನಿರ್ವಹಣೆ ಕುರಿತು ಡಾಕ್ಟರ್ SS ನೂಲಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು. ಇವರನ್ನು ಸಂದರ್ಶಿಸಿದ್ದಾರೆ ರಾಮೇಶ್ವರ್ ಶಿರಬಡಿಗಿ. ಡಾಕ್ಟರ್ SS ನೂಲಿ ಅವರೇ ನಮಸ್ಕಾರ. ನಮಸ್ಕಾರ. ಕುಳೆ ಕಬ್ಬಿನ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ನಿಮಗೆ ಹೇಳೋದಂದ್ರೆ, ಜಗತ್ತಿನಲ್ಲಿ ಕಬ್ಬು ಬೆಳೆಯುವಂಥ ಎಲ್ಲ ದೇಶಗಳಲ್ಲಿ ಕುಳೆ ಕಬ್ಬು ಬೆಳೆಯುವುದು ಸರ್ವೇ ಸಾಮಾನ್ಯ. ಆದರೆ ಕುಳೆ ಬೆಳೆಯ ಸಂಖ್ಯೆ ಮತ್ತು ಅದರ ಇಳುವರಿ ಬೇರೆ ಬೇರೆ ದೇಶಗಳಲ್ಲಿ ವಿಭಿನ್ನವಾಗಿದೆ. ಈಗ ಹವಾಯಿ ದೇಶ, ಜಾವಾ ದೇಶ ತಗೊಂಡ್ರೆ ಅಲ್ಲಿ ಕುಳೆನ ಕಬ್ಬು ಬೆಳೆಯಂಗಿಲ್ಲ. ಆದರೆ ಮಾರಿಷಸ್ನಾಗ 5 ಕುಳೆ ಕಬ್ಬು ತಗೋತಾರೆ. ಅದೇ ರೀತಿ ತೈವಾನ್ ದೇಶನಾಗ ಕಬ್ಬಿನಲ್ಲಿ 8 ಕುಳೆಯನ್ನು ತೆಗೆದುಕೊಳ್ತಾರೆ. ಭಾರತದಲ್ಲಿ ಸಾಮಾನ್ಯವಾಗಿ 1-2 ಕುಳೆ ಕಬ್ಬನ್ನ ಕುಳೆ ಬೆಳೆಯಾಗಿ ಬೆಳೀತಾರೆ. ಕುಳೆ ಬೆಳೆಯು ನಮ್ಮ ದೇಶದ ಕಬ್ಬು ಬೆಳೆಯುವ ಪ್ರದೇಶದಲ್ಲಿ 50% ಪ್ರದೇಶವನ್ನ ವ್ಯಾಪಿಸಿದರಿ. ಆದ್ರೆ ಒಟ್ಟು ಕಬ್ಬಿನ ಉತ್ಪಾದನೆ, ಈ ಕುಳೆ ಕಬ್ಬಿನ ಉತ್ಪಾದನೆ ಕೇವಲ 30-35% ಐತಿ ನೋಡ್ರಿ. ಇನ್ನು ಈ ಕುಳೆ ಬೆಳೆ ಇಳುವರಿ ಬಗ್ಗೆ ತಮ್ಮ ಅನಿಸಿಕೆ ಏನಂತೀರಿ? ಈಗ ಕುಳೆ ಬೆಳೆಯುವ ಪ್ರದೇಶದಲ್ಲಿ ಹೆಚ್ಚು ಸಂಖ್ಯೆ ಕುಳೆ ಬೆಳೆದಂಗ ಇಳುವರಿ ಕಡಿಮೆ ಆಗುವುದು ಸರ್ವೇ ಸಾಮಾನ್ಯ. ಸರಿಯಾಗಿ ಕುಳೆ ಕಬ್ಬಿನ ನಿರ್ವಹಣೆ ಮಾಡದಿದ್ರೆ ನಾಟಿ ಕಬ್ಬಿನಷ್ಟು ಅಥವಾ ಅದಕ್ಕಿಂತ ಹೆಚ್ಚಿನ ಇಳುವರಿ ನಾವು ಪಡ್ಲಿಕ್ಕೆ ಸಾಧ್ಯ. ರೈತರು ಕುಳೆ ಬೆಳೆಯನ್ನು ಏನ್ ತಿಕ್ಕೊಂಡ್ಬಿಟ್ರ ಅಂದ್ರೆ ಕಾಣಿಕೆ ಬೆಳೆ ಅಂತ ತಿಳ್ಕೊಂಡು ಅಷ್ಟೊಂದು ಅದನ್ನ ನಿರ್ವಹಣೆಯಲ್ಲಿ ಕಾಳಜಿ ವಹಿಸಂಗಿಲ್ರಿ. ನಮ್ಮ ದೇಶದಲ್ಲಿ ಇಳುವರಿಯಲ್ಲಿ ನಾಟಿ ಕಬ್ಬಿಗೂ ಕುಳೆ ಕಬ್ಬಿಗೂ 20% ಅಂತರವೈತ್ರಿ. ವಲಯಗಳಲ್ಲಿ ತೆಗೆದುಕೊಂಡಾಗ ಸಮಶೀತೋಷ್ಣ ವಲಯ ಅಂತೇಳಿ ಬರ್ತದೆ, ಅಲ್ಲಿಯೂ ಸಹ ಕಬ್ಬು ಬೆಳೀತಾರೆ. ಅಂತಲ್ಲಿ 40% ಕುಳೆ ಕಬ್ಬು ಅದರಿ. ಆದ್ರೆ 50% ಪ್ರದೇಶ ಕುಳೆ ಆವರಿಸಿದ್ರೂ ಸಹಿತ ನಾವು ಕೇವಲ 30% ಕಬ್ಬಿನ ಉತ್ಪಾದನೆಯನ್ನ ಕುಳೆ ಬೆಳೆಯಿಂದ ಪಡಿತೀವಿ. ಕುಳೆ ಬೆಳೆಯ ಕಡಿಮೆ ಇಳುವರಿಯಿಂದ ನಮ್ಮ ದೇಶದ ಸರಾಸರಿ ಕಬ್ಬು ಉತ್ಪಾದನೆ ಕಡಿಮೆ ಆಗಲು ಬಹಳಷ್ಟು ಕಾರಣಗಳಾದವ್ರಿ. ಒಂದು, ಕುಳೆ ಬೆಳೆ ನಾಟುವುದು ಅಂದ್ರೆ ಮೊಳಕೆ ಒಡೆಯುವ ಪ್ರಮಾಣ ಕಡಿಮೆ ಅದ, ಇದರಿಂದ ಕಬ್ಬಿನ ಸಂಖ್ಯೆ ಕಡಿಮೆ ಆಗತ್ತದ, ಮಣ್ಣಿನ ಫಲವತ್ತತೆ ಕಡಿಮೆ ಆಗುವುದು, ಇನ್ನ ಮಣ್ಣು ಗಟ್ಟಿಯಾಗಿ ಅದರ ಭೌತಿಕ ಮಟ್ಟ ಕಡಿಮೆ ಆಗುವುದು, ಆಮೇಲೆ ಈ ಕುಳೆ ಕಬ್ಬಿಗೆ ಹೆಚ್ಚಿನ ಪ್ರಮಾಣದಾಗ ಕೀಟ ರೋಗದ ಬಾಧೆ ತುತ್ತಾಗತ್ತದ. ಈ ಎಲ್ಲಾ ಸಮಸ್ಯೆಗಳಿಂದ ನಾವು ಕುಳೆ ಬೆಳೆ ನಿರ್ವಹಣೆ ಮಾಡುವುದು ತೊಂದರೆ ಆಗಕತ್ತದ. ಅದರಿಂದ ಉತ್ಪಾದನೆ ಪಡೆಯುವುದು ರೈತರು ಬಹಳಷ್ಟು ಕಡಿಮೆ ಮಾಡಿಕೊಂಡಾರೆ. ಉತ್ತಮ ಕುಳೆ ಬೆಳೆಗೆ ಸೂಕ್ತ ನಿರ್ವಹಣಾ ಕ್ರಮಗಳು ಏನದಾವಂತ್ರಿ? ಉತ್ತಮ ಕುಳೆ ಕೊಡಬೇಕಂದ್ರೆ ಮೊನ್ನೆದು ಉತ್ತಮವಾದಂತ ಕಬ್ಬಿನ ತಳಿಗಳನ್ನ ನಾಟಿ ಕಬ್ಬಿನಲ್ಲಿ ಆಯ್ಕೆ ಮಾಡೋದು, ಆಮೇಲೆ ಉತ್ತಮ ನಾಟಿ ಕಬ್ಬಿನ ಬೆಳೆ ಒಳ್ಳೆ ಕುಳೆ ಕೊಡುವಂತಹದ್ದು ರೀತಿ ನಿರ್ವಹಣೆ ಮಾಡೋದು, ಆಮೇಲೆ ಅದರೊಂದಿಗೆ ನಾವು ಅವುಗಳಲ್ಲಿ ಕೆಲವೊಂದು ಕುಳೆ ಕಬ್ಬಿನಲ್ಲಿ ಕೋಲಿ ಸವರುವುದು, ಬೋಧ ಹರಿಯುವುದು, ಹುಷಿ ತುಂಬುವುದು, ಸರಿಯಾದ ಬೆಳೆ ನಿರ್ವಹಣಾ ಕ್ರಮಗಳನ್ನ ಅಂದ್ರೆ ಬೇಗನೆ ಸಮ ಪ್ರಮಾಣದಲ್ಲಿ ರಸಗೊಬ್ಬರ ಕೊಡುವುದು, ಆಮೇಲೆ ಕ್ಯಾದಿಗಿ ಬಣ್ಣದ ಪೋಷಕಾಂಶದ ಕೊರತೆ ಅಲ್ಲಿ ಬಹಳಷ್ಟು ಕಂಡು ಬರ್ತದೆ, ಆಮೇಲೆ ರೋಗ ಕೀಟಗಳನ್ನ ನಿರ್ವಹಣೆ ಮಾಡುವುದು ಮುಂತಾದವುಗಳನ್ನ ಸರಿಯಾಗಿ ನಾವು ಕುಳೆ ಕಬ್ಬಿನಾಗ ನಿರ್ವಹಿಸಿದ್ರೆ ಹೆಚ್ಚಿನ ಇಳುವರಿ ನಾವು ಪಡಿಬಹುದು ನೋಡ್ರಿ. ಕುಳೆ ಬೆಳೆಯನ್ನ ಬೆಳೆಯುವಂತ ತಳಿಗಳು ಇರ್ತಾವಲ್ರಿ? ಹೌದ್ರಿ. ಅವನ್ನ ಯಾವ್ಯಾವ ರೀತಿಯಾಗಿ ನಾವು ಆಯ್ಕೆ ಮಾಡಬಹುದು ಅಂತೀರಿ? ಕಬ್ಬಿನ ತಳಿಗಳು ಕುಳೆ ಬೆಳೆಯುವ ಸಾಮರ್ಥ್ಯದಲ್ಲಿ ಬೇರೆ ಬೇರೆ ಆಗಿರ್ತಾವ. ಎಲ್ಲಾ ತಳಿಗಳು ಕುಳೆ ಬೆಳೆಯಿಂದ ಉತ್ತಮ ಇಳುವರಿ ಪಡಿಬಹುದು ಪಡ್ಲಿಕ್ಕಿಲ್ಲ ಅನ್ನೋದು ತಿಳಿದು ಬಂದದ. ಕೆಲವು ತಳಿಗಳಿಂದ ಹೆಚ್ಚಿನ ಇಳುವರಿ ಪಡಿಬಹುದಂತನೂ ನಾವು ಸಂಶೋಧನೆಯಿಂದ ಕಂಡುಕೊಂಡಿವಿ. ಸಾಮಾನ್ಯವಾಗಿ ನೋಡ್ರಿ, ಬೇಗನೆ ಮಾಗುವಂತ ತಳಿಗಳು, ಆಮೇಲೆ ಮಧ್ಯಮವಾಗಿ ಅಥವಾ ತಡಮಾಡಿ ದೀರ್ಘಾವಧಿಯಾಗಿ ಮಾಗುವಂತ ತಳಿಗಳು ಕುಳೆ ಬೆಳೆಯುವುದರಲ್ಲಿ ಕಡಿಮೆ ಸಾಮರ್ಥ್ಯ ಹೊಂದಿರ್ತಾವ್ರಿ. ಇನ್ನ ತೆಳ್ಳಗ ಅಥವಾ ಕಡಿಮೆ ದಪ್ಪ ಇರುವ ಕಬ್ಬಿನ ತಳಿಗಳು ಉತ್ತಮ ಕುಳೆ ಕೊಡ್ತಾವ ಅಂತೇಳಿ ಸಂಶೋಧನೆಯಿಂದ ಕಂಡು ಬಂದದ. ಇನ್ನ ಹೆಚ್ಚು ಮರಿಗಳು ಬೆಳೆಯುವುದು ಉತ್ತಮ ಕುಳೆ ಕಬ್ಬಿನ ಒಂದು ಸಂಕೇತವಾಗಿದೆ. ಹೆಚ್ಚು ಇಳುವರಿ ಕೊಡುವಂತ ಕಬ್ಬಿನ ತಳಿಗಳು ಸಾಮಾನ್ಯವಾಗಿ ಹೆಚ್ಚು ಇಳುವರಿಯನ್ನ ಕುಳೆ ಬೆಳೆಯಲ್ಲೂ ಕೊಡ್ತಾವ. ಅದಕ್ಕೆ ನಮ್ಮ ವಿಶ್ವವಿದ್ಯಾಲಯದಿಂದ ಬಹಳಷ್ಟು ಅಲ್ಪಾವಧಿ, ಮಧ್ಯಮಾವಧಿ ಮತ್ತು ದೀರ್ಘಾವಧಿ ತಳಿಗಳನ್ನು ಬಿಡುಗಡೆ ಮಾಡಿವೆ. ಅದು ಕೃಷಿ ಸಂಶೋಧನಾ ಕೇಂದ್ರ ಶಂಕೇಶ್ವರದಿಂದ. ಅಲ್ಲಿ ಅಖಿಲ ಭಾರತ ಕಬ್ಬು ಸಮನ್ವಯ ಯೋಜನೆ ಅಂತ ಹೇಳಿ ಅದು, ಅಲ್ಲಿ ಒಬ್ಬ ತಳಿವರ್ಧಕರು ಹಾಗೂ ನಾನು ಬೇಸಾಯ ವಿಜ್ಞಾನಿಯಾಗಿ ಕೆಲಸ ಮಾಡ್ತೀವಿ. ನಾವು ಇತ್ತೀಚಲಾಗಿ ಒಳ್ಳೆ ಕುಳೆ ಕೊಡುವಂತ ತಳಿಗಳನ್ನು ಕಂಡಿಡಿದ್ವಿ. ಅಲ್ಪಾವಧಿ ಒಳಗೆ SNK 92-11, ಆಮೇಲೆ ಮಧ್ಯಮಾವಧಿ ಒಳಗೆ SNK 632, 76-80 ಮತ್ತು SNK 92-27, ಆಮೇಲೆ ಮಧ್ಯಮಾವಧಿ ಒಳಗೆ CO 86-032, ಆಮೇಲೆ ಈ ದೀರ್ಘಾವಧಿ ಒಳಗೆ SNK 92-93. ಇದು ಅತ್ಯುತ್ತಮ ಕುಳೆ ಕೊಡುವಂತ ತಳಿಗಳೆಂದು ನಾ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನೋಡ್ರಿ, ಒಳ್ಳೆಯ ಕುಳೆ ಬರ್ಬೇಕಂತಂದ್ರ ನಾಟಿ ಕಬ್ಬಿನ ಕಟಾವು ಯಾವಾಗ ಮಾಡ್ಬೇಕಂತೀರಿ? ಒಳ್ಳೆ ಕುಳೆ ಕಬ್ಬಿನ ಬೆಳೆ ಬರ್ಬೇಕಂದ್ರಿ ಆರೋಗ್ಯಯುತವಾದಂತಹ ನಾಟಿ ಕಬ್ಬಿನ ಬೆಳೆ ಮೇಲೆ ಅವಲಂಬಿತವಾಗಿರ್ತದೆ. ಕಬ್ಬಿನ ಬೆಳೆಗೆ ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನ ನೀರನ್ನ ಕೊಟ್ಟು ನಾವು ನಾಟಿ ಕಬ್ಬನ್ನ ಬೆಳೆಸಬೇಕು. ನಾಟಿ ಕಬ್ಬು ತೇವಾಂಶದ ಕೊರತೆ ಅಥವಾ ಏನಾದರೂ ಪೋಷಕಾಂಶಗಳ ಕೊರತೆ ಅಥವಾ ಈ ಕೀಟ ರೋಗದಿಂದ ಏನಾದ್ರು ತೊಂದರೆ ಅನುಭವಿಸಿದ್ರೆ ಕುಳೆ ಚೆನ್ನಾಗಿ ಬರಂಗಿಲ್ಲ ನೋಡ್ರಿ. ಇನ್ನ ನಾಟಿ ಕಬ್ಬಿನ ಗಡ್ಡೆಗಳು ಬಹಳವಿದ್ರೆ ಮಾತ್ರ ಕುಳೆ ಕಬ್ಬಿನ ಸಂಖ್ಯೆಯನ್ನ ಸರಿಯಾದ ಪ್ರಮಾಣದಲ್ಲಿ ನಾವು ಕಾಪಾಡ್ಕೋಬಹುದು. ಯಾವುದೇ ಕಾರಣದಿಂದ ನಾಟಿ ಕಬ್ಬಿನಿಂದ ಕುಳೆ ಕಬ್ಬಿಗೆ ತಗುಲುವ ಯಾವುದೇ ರೋಗವಿದ್ರೆ ಅಂತಾವು ನಾವು ಕುಳೆ ಬೆಳೆಯಕ ಉಪಯೋಗಿಸಬಾರದು. ಇನ್ನ ಕಬ್ಬಿನ ಗದ್ದೆಯಿಂದ ಚೆನ್ನಾಗಿ ಕುಳೆ ಮೊಳಕೆ ಬರಬೇಕಂದ್ರೆ ನಾಟಿ ಕಬ್ಬನ್ನ ಸೂಕ್ತ ವಾತಾವರಣದಲ್ಲಿ ನಾವು ಕಟಾವು ಮಾಡಬೇಕ್ರಿ. ಕಡಿಮೆ ಅಥವಾ ಅತಿ ಹೆಚ್ಚು ಉಷ್ಣವಿರುವಾಗ ಕಟಾವು ಮಾಡುವುದು ಉಪಯೋಗ ಇಲ್ಲ, ಅಂದ್ರೆ ಸರಿಯಾಗಿ ಕುಳೆ ಬರಂಗಿಲ್ಲ. ಕುಳೆ ಚೆನ್ನಾಗಿ ಬರಬೇಕಂದ್ರೆ ಸೂಕ್ತವಾದ ಉಷ್ಣಾಂಶ ಅಂದ್ರೆ 25-35°C ಇರ್ಬೇಕ್ರಿ. ಇನ್ನ ಬೇಸಿಗೆಯಲ್ಲಿ ಕಟಾವು ಮಾಡಿದ್ರೆ ಅತಿ ಉಷ್ಣದಿಂದ ಮೊಳಕೆ ಒಡೆಯಂಗಿಲ್ರಿ, ಅಂದ್ರೆ ಕುಳೆ ಕಬ್ಬಿನಾಗ. ಒಂದ್ ವೇಳೆ ಮೊಳಕೆ ಒಡೆದ್ರೂ ಸಹಿತ ಬಿಸಿಲಿನಿಂದ ಅವು ಸತ್ತು ಹೋಗ್ತಾವ್ರಿ. ಇಂತಹ ಸಂದರ್ಭದಲ್ಲಿ ಕೀಟಗಳ ಹಾವಳಿನೂ ಹೆಚ್ಚಾಗ್ತದ್ರಿ. ಅದಕ್ಕೆ ನಾಟಿ ಕಬ್ಬನ್ನ ಕೊಯ್ಲಿನ ನಂತರ ಸರಿಯಾಗಿ ಮರಿ ಒಡೆಯಲು ವಾತಾವರಣ ಅಂದ್ರೆ 25-30° ಉಷ್ಣಾಂಶ ಇರುವಂಗ ಸಮಯದಾಗ ನಾವು ಕಟಾವು ಮಾಡಬೇಕು. ಮುಂದೆ ಅತಿ ಕಡಿಮೆ ಉಷ್ಣಾಂಶ ಅಂದ್ರೆ 25°C ಏನಾದ್ರೂ ಕಡಿಮೆ ಇತ್ತಂದ್ರೆ ನವೆಂಬರ್ ಡಿಸೆಂಬರ್ ಆಗಿರ್ತದೆ, ಅವಾಗ ಕಟಾವು ಮಾಡಬಾರ್ದು. ಅಂದ್ರೆ ನಾಟಿ ಕಬ್ಬನ್ನು ಕಟಾವು ಮಾಡಿ ಕುಳೆ ಬಿಡಬಾರ್ದು. ಅತಿ ಹೆಚ್ಚು ಉಷ್ಣಾಂಶ ಯಾವಾಗಿರ್ತದೆ ಅಂದ್ರೆ ಫೆಬ್ರವರಿ ಮಾರ್ಚ್ನಾಗ 31°C ಹೆಚ್ಚಿಗೂ ಇರ್ತದೆ. ಅವಾಗ ನಾವು ಏನಾದ್ರೂ ನಾಟಿ ಕಬ್ಬನ್ನು ಕಟಾವು ಮಾಡಿ ಕುಳೆ ಬಿಟ್ಟಿವ್ ಅಂದ್ರೆ ಅದು ಸೂಕ್ತ ಅಲ್ಲ. ಅದಕ್ಕಾಗಿ ಬೇಸಿಗೆಯಲ್ಲಿ ನಾಟಿ ಮಾಡಿದ ಕಬ್ಬನ್ನ ಉತ್ತಮ ಕುಳೆ ಕೊಡ್ತದಂತೇಳಿ ಅಂತಾರೆ. ಆದ್ರೆ ನಾಟಿ ಕಬ್ಬನ್ನ ಏಪ್ರಿಲ್ನಿಂದ ಆಗಸ್ಟ್ ತಿಂಗಳಲ್ಲಿ ಕಟಾವು ಮಾಡೋದನ್ನು ಬಿಟ್ಟು ಉಳಿದೆಲ್ಲಾ ತಿಂಗಳನ್ನ ಕಟಾವು ಮಾಡಿ ನಾವು ಕುಳೆ ಬೆಳಿಲಿಕ್ಕೆ ಬಿಟ್ಕೊಂಡ್ರೆ ಬಹಳ ಉತ್ತಮ ಅಂತ ಹೇಳಿ ನಾ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ನೋಡ್ರಿ, ಕುಳೆ ಕಬ್ಬಿನಲ್ಲಿ ಕೋಲಿ ಸವರ್ತಾರಲ್ರಿ, ಹಂಗಂದ್ರ ಏನಂತ್ರಿ ಮತ್ತ ಅದರ ಲಾಭ ಏನದಾವ ಅಂತ್ರಿ? ಕುಳೆ ಕಬ್ಬಿನಾಗ ಹರಿತವಾದ ಸಲಿಕೆ ಅಥವಾ ಈ ಕೊಯ್ತ ಅಂತ ಹೇಳಿ ಕರೀತಾರೆ, ಕುಡುಗೋಲ್ದಿಂದ ಕಬ್ಬು ಕಡಿದ ನಂತರ ಉಳಿದಿರುವ ಉದ್ದ ಕೋಲಿಯನ್ನ ನೆಲಸಾಬನಾಗಿ ಕತ್ತರಿಸೋದಕ್ಕೆ ಕೋಲಿ ಸವರುದು ಅಂತ ಕರೀತಾರೆ. ಅಂದ್ರೆ ಈಗ ಈ ಗ್ಯಾಂಗ್ಗಳು ನಾಟಿ ಕಬ್ಬು ಕಡಿತಾರಲ್ರಿ ಸರ್, ಅವ್ರು ಏನ್ ಮಾಡ್ತಾರೆ, ಒಂದ್ ಇಂಚ್ ಕಬ್ಬು ಬಿಟ್ಟು ಹಂಗ ಕಡಿತಾರೆ. ಈಗೆಲ್ಲ ಪೂರ್ತಿ ನೆಲಕ್ಕೆ ಹಚ್ಚಿ ಕಡುವಂತ ಜನನೂ ಕಡಿಮೆ ಆಗಿಬಿಟ್ಟಾರೆ. ಹಿಂಗಾಗಿ ಇದರಿಂದ ಏನಾಗ್ತದ್ರಿ, ಈ ಕೋಲಿ ಸವರುದ್ರಿಂದ ಏನ್ ಲಾಭ ಅಂದ್ರೆ ಕುಳೆ ಒಳಗೆ ಒಂದೇ ಸಮನಾಗಿ ಮೊಳಕೆ ಬರ್ತಾವ ಮುಂದೆ ಕುಳೆ ಒಳಗೆ. ಆಮೇಲೆ ಬೇರುಗಳು ಆಳವಾಗಿ ನೆಲದಲ್ಲಿ ಪಸರಿಸ್ತಾವ, ಪಸರಿಸುವುದರಿಂದ ಪೋಷಕಾಂಶ ಮತ್ತು ನೀರನ್ನ ಹೀರಿಕೊಳ್ಳಿಕ್ಕೆ ಶಕ್ತಿ ಕುಳೆ ಕಬ್ಬಿನ ಬೇರಿಗೆ ಬರ್ತದೆ. ಆಮೇಲೆ ಕಬ್ಬು ಬೀಳಂಗಿಲ್ಲ, ದೃಢವಾಗಿ ನಿಲ್ತದ್ರಿ ಮುಂದೆ ಕುಳೆ ಕಬ್ಬು. ಆಮೇಲೆ ಒಂದ್ ವೇಳೆ ಭೂಮಿ ಬಹಳ ಒಣಗಿದ್ರೆ ಅವಾಗ ಏನ್ ಮಾಡ್ಬೇಕು, ತೆಳ್ಳಗ ನೀರು ಕೊಟ್ಟು ಕೋಲಿ ಸವರ್ಬೇಕು. ಆಮೇಲೆ ಕೋಲಿ ಸವರುವಾಗ ಒಂದು ಮೊನಚಾದ ಉಪಕರಣ ಇಲ್ಲದಿದ್ರೆ ಕಬ್ಬಿನ ಇಳುವರಿ ಕಡಿಮೆ ಆಗ್ತದೆ. ಇದು ರೈತರು ನೆನ್ಪಿಡಬೇಕಾಗಿದ್ದು ಬಹಳ ಪ್ರಮುಖವಾದಂತಹ ಅಂಶ. ಆಮೇಲೆ ಕುಳೆ ಸವರುವಾಗ ಕುಳೆ ಬೇರು ಸಹಿತ ಕಿತ್ತು ಬರದಂಗೆ ನೋಡ್ಕೊಳ್ಳುವುದು ಕೋಲಿ ಸವರುವುದು ಒಂದು ಬಹಳ ಪ್ರಮುಖವಾದಂತ ವೈಜ್ಞಾನಿಕ ಬೇಸಾಯ ಕ್ರಮ. ಇನ್ನ ಇತ್ತಿತ್ತಲಾಗಿರಿ ಲಕ್ನೋದಾಗ ಭಾರತೀಯ ಕಬ್ಬು ಸಂಶೋಧನಾ ಸಂಸ್ಥೆಯಲ್ಲಿ ಏನ್ ಮಾಡ್ಯಾರಂದ್ರಿ, ಟ್ರ್ಯಾಕ್ಟರ್ ಸಹಾಯದಿಂದ ಕೋಲಿ ಸವರು ಮಷಿನ್ ಕಂಡಿಡ್ದಾರೆ, ಸಾಧನ ಕಂಡಿಡ್ದಾರೆ. ಈಗ ಕೈಲೆ ಆಳುಗಳು ಹಚ್ಚಿ ಕೋಲಿ ಸವರುವುದು ಬಹಳಷ್ಟು ಕಷ್ಟದಾಯಕ ಆಗ್ಬಹುದು, ಯಾಕಂದ್ರೆ ಈಗ ಆಳಿನ ಸಮಸ್ಯೆ ಅದ. ಈ ಸಾಧನ ದಿವಸಕ್ಕೆ 20 ಹೆಕ್ಟರ್ ಪ್ರದೇಶನಾಗ ಕೋಲಿ ಸವರ್ತದ್ರಿ. ಇದು ಕೋಲಿ ಸವರುವ ಖರ್ಚನ್ನ 50% ಕಡಿಮೆಗೊಳಿಸ್ತದೆ. ರೈತರು ಏನ್ ಮಾಡ್ಬೇಕಂದ್ರೆ ಈ ಸಾಧನವನ್ನು ಸಾಮೂಹಿಕವಾಗಿ ಖರೀದಿಸಿ ಇದನ್ನ ಸದುಪಯೋಗ ಮಾಡ್ಕೋಬಹುದು. ಆಮೇಲೆ ಇತ್ತಿತ್ತಲಾಗಿ ಕಬ್ಬು ಬೆಳೆಯುವಂತ ಜಿಲ್ಲೆಗಳಾದಂತ ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ ಇವೆಲ್ಲ ಏನಾಗ್ಯಾವ ಅಂದ್ರಿ, ಅಲ್ಲಿ ಈ ಬಾಡಿಗೆ ಯಂತ್ರೋಪಕರಣ ಸೇವಾ ಕೇಂದ್ರ ಅಂತ ತೆಗೆದಾರ ಕೃಷಿ ಇಲಾಖೆಯವರು. ಅವರು ಈ ಯಂತ್ರವನ್ನು ಇಟ್ಟುಬಿಟ್ಟಾರೀಗ. ಅದಕ್ಕೆ ರೈತರು ಅದನ್ನ ಉಪಯೋಗ ತೆಗೆದುಕೊಂಡು ಕೋಲಿ ಸವರಿ ರೌದಿಯನ್ನ ಪುಡಿ ಮಾಡುವಂತ ಒಂದು ಸಾಧನವನ್ನು ಉಪಯೋಗ ಮಾಡ್ಕೋಬೇಕಂತ ಹೇಳಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಕುಳೆ ಕಬ್ಬಿನಲ್ಲಿ ರೌದಿಯ ನಿರ್ವಹಣೆ ಯಾವ ರೀತಿ ಮಾಡ್ಬೇಕಂತೀರಿ? ಒಂದು ಹೆಕ್ಟರ್ಗೆ ಅಂದಾಜು, ಇದು ತಳಿಗಳ ಮೇಲೆ ಅವಲಂಬಿತವಾಗಿರ್ತದೆ, 10-12 ಟನ್ ಒಣ ರೌದಿ ಬರ್ತದ್ರಿ. ಬಹಳಷ್ಟು ನಮ್ಮ ರೈತ ಬಾಂಧವರು ಈ ರೌದಿಯನ್ನ ಸುಡುವಂತ ಪದ್ಧತಿ ಇಟ್ಕೊಂಡಾರ, ಯಾಕಂದ್ರೆ ಅದನ್ನ ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡುವುದ ಬಗ್ಗೆ ಅವರಿಗೆ ಜ್ಞಾನದ ಅಭಾವ ಅದ. ಇನ್ನ ಈ ಕುಳೆ ಬೆಳೆಯಲ್ಲಿ ನಾವು ವ್ಯವಸ್ಥಿತವಾಗಿ ಈ ರೌದಿ ನಿರ್ವಹಣೆ ಮಾಡಿ ಮಣ್ಣಿನಲ್ಲಿ ಅದನ್ನ ಬೆರೆಸಿದ್ರೆ ಸಾವಯವದ ಅಂಶನೂ ಹೆಚ್ಚಾಗ್ತದೆ, ಆಮೇಲೆ ಮಣ್ಣಿನಲ್ಲಿ ಪೋಷಕಾಂಶದ ಮಟ್ಟನೂ ಹೆಚ್ಚಾಗ್ತದೆ. ನಿಮ್ಗೆ ಹೇಳ್ಬೇಕಂದ್ರೆ ರೌದಿಯೊಳಗೆ ಶೇಕಡಾ 0.35% ಸಾರಜನಕ ಅದ, ಶೇಕಡಾ 0.13% ರಂಜಕ ಅದ, ಶೇಕಡಾ 0.65% ಪೊಟ್ಯಾಶ್ ಅದ, ಅದಲ್ಲದೆ ಕ್ಯಾಲ್ಸಿಯಂ ಶೇಕಡಾ 1% ಅದ, ಮ್ಯಾಗ್ನೇಷಿಯಂ ಶೇಕಡಾ 0.6% ಅದ, ಸಲ್ಫರ್ ಶೇಕಡಾ 0.48% ಅದ. ಅಂದ್ರೆ ನೀವು ಒಂದು ಹೆಕ್ಟರ್ಕ 10 ಟನ್ ರೌದಿ ತಗೊಂಡಿ ಅಂದ್ರಿ, 160 ಕೆಜಿ ಸಾರಜನಕ, 110 ಕೆಜಿ ರಂಜಕ, 50 ಕೆಜಿ ಪೊಟ್ಯಾಶ್, 100 ಕೆಜಿ ಕ್ಯಾಲ್ಸಿಯಂ, 60 ಕೆಜಿ ಮ್ಯಾಗ್ನೇಷಿಯಂ ಮತ್ತು 48 ಕೆಜಿ ಸಲ್ಫರ್ ಕೊಟ್ಟಂಗಾಗ್ತದೆ ಸರ್. ಇನ್ನು ಈ ಕುಳೆ ಕಬ್ಬಿನಾಗ ರೌದಿಯನ್ನು ಸುಡು ಬದಲಿ 2 ಸಾಲುಗಳ ಮಧ್ಯೆ ಹಾಕಬೇಕು, ಇಲ್ಲ ಅಂದ್ರೆ ರೈತರಿಗೆ 2 ಸಾಲಿನಾಗ ಹಾಕೋದು ಭಾಳ ಕಷ್ಟ ಅನಿಸ್ತಿತ್ತು ಅಂದ್ರೆ 1 ಸಾಲು ಬಿಟ್ಟು 1 ಸಾಲು ರೌದಿ ಹಾಕಬೇಕು, ಅದ್ರ ಮೇಲೆ ಒಂದು 50 ಕಿಲೋ ಯೂರಿಯಾ, 50 ಕಿಲೋ ಸಿಂಗಲ್ ಸೂಪರ್ ಫಾಸ್ಫೇಟ್ ರೌದಿ ಮೇಲೆ ಹಾಕೋದ್ರಿಂದ ಬೇಗನೆ ರೌದಿ ಕಳೀತದೆ. ಮತ್ತು ಈ ರೌದಿ ಕಳಿಸುವ ಒಂದು ಸೂಕ್ಷ್ಮಾಣುಜೀವಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಸಿಗ್ತದ್ರಿ, ಸಾವಯವ ಕೃಷಿ ಸಂಸ್ಥೆಯಲ್ಲಿ. ಅದರಲ್ಲಿ 4 ಸೂಕ್ಷ್ಮಾಣುಜೀವಿಗಳದಾವ್ರಿ, ಒಂದು ಟ್ರೈಕೋಡರ್ಮ ವಿರಿಡೆ, ಅಸ್ಪರ್ಜಿಲಸ್ ಅಂತದ, ಲ್ಯೂರೋಟಸ್ ಅಂತದ, ಪೆನ್ರೋಕಿಟಿ ಅಂತೇಳಿ ಇವು ಶಿಲೀಂಧ್ರಗಳದಾವ್ರಿ. ಅದು ಸಗಣಿ ನೀರಿನ್ಯಾಗ ಕಲಿಸಿ 1 ಟನ್ ರೌದಿಗೆ 2 ಕೆಜಿ ಈ ರೌದಿ ಕಳಿಸು ಗೊಬ್ಬರ ಅಂತೇಳಿ ಸಿಗ್ತದೆ. ಅದನ್ನು ತಗೊಂಡು ರೌದಿ ಮ್ಯಾಲೆ ನೀರನ್ನು ಸಿಂಪರಿಸಿ ಅದ್ರ ಮ್ಯಾಲೆ ಈ ಸಗಣಿ ನೀರಿನ್ಯಾಗ ಕಲಿಸಿದ್ದು ಈ ಶಿಲೀಂಧ್ರಗಳ ಒಂದು ಮಿಶ್ರಣವನ್ನು ಹಾಕಿದರೆ ನೀವು ಕೇವಲ ಒಂದು 45-60 ದೂಷ್ನಾಗ ರೌದಿಯನ್ನು ಕಳಿಸ್ಬೋದು. ಕಳಿಸಿ ಸರ್, ನಾನು ಹೇಳಿದ್ನಲ್ಲ ಇಷ್ಟು ಅದರಲ್ಲಿ ಪೋಷಕಾಂಶಗಳು ಇರ್ತಾವಂತ, ಅವಷ್ಟು ಪೋಷಕಾಂಶಗಳು ಭೂಮಿಗೆ ಮರುಕಳಿಸಿದಂಗೆ ಆಗ್ತದೆ. ಆವಾಗ ಭೂಮಿಯಲ್ಲಿ ನೀವು ಸಾವಯವದ ವಸ್ತುನೂ ಹೆಚ್ಚು ಮಾಡ್ದಂಗೆ ಆಗ್ತದೆ, ಪೋಷಕಾಂಶಗಳನ್ನು ಹೆಚ್ಚು ಮಾಡ್ದಂಗೆ ಆಗ್ತದೆ. ಖುಲ್ಲಾ ಜಾಗನಾಗ ರೌದಿ ಹಾಕೋದ್ರಿಂದ ಒಂದು ನೀರಿನ ಕೊರತೆ ಅಂದರೆ ನೀರು ಆವಿಯಾಗಿ ಹೋಗೋದು ತಡೀತದೆ ಸರ್, ತೇವಾಂಶ ಆವಿಯಾಗಿ ಹೋಗೋದು ತಡೀತದೆ, ಆಮೇಲೆ ನೀರು ಕೊಡುವ ಸಂಖ್ಯೆನೂ ಕಡಿಮೆ ಆಗ್ತದೆ ಸರ್. ಆಮೇಲೆ ಈ ರೌದಿ ಹೊದಿಕೆ ಮಾಡೋದ್ರಿಂದ ನೀವು ನೀರಿನ ಒಂದು ಕುಳೆ ಕಬ್ಬಿನ ನೀರಿನ ನಿರ್ವಹಣೆಯಲ್ಲಿ ಪ್ರತಿ 8-10 ದಿವಸಗೊಮ್ಮೆ ನೀರು ಹಾಯಿಸು ಬದಲಿ 15-20 ದಿವಸಗೊಮ್ಮೆ ನೀರು ಹಾಸ್ಬೋದು ನೋಡಿ ಸರ್. ಇನ್ನು ಕೆಲವೊಂದು ಸ್ಥಿತಿಯೊಳಗೆ ರೌದಿ ಸುಡೋದು ಮಹತ್ವದ್ದು ಐತಿ, ಎಲ್ಲ ಕಡೆನೂ ರೌದಿ ಬಿಡಬೇಕಂತಿಲ್ಲ. ಈಗ ನಾಟಿ ಕಬ್ಬಿನಾಗ ಭಾಳ ಕೀಟದ ರೋಗದ ಬಾಧೆ ಆಗಿದ್ರೆ, ಉದಾಹರಣೆಗೆ ಸ್ಕೇಲ್ ಇನ್ಸೆಕ್ಟ್ ಅಂತೇಳಿ ಬರ್ತದೆ ಸರ್, ಹಿಟ್ಟು ತಿಗಿನಿ ಅಂತ ಬರ್ತದೆ, ಬಿಳಿ ಉಣ್ಣೆ ಅಂತ ಬರ್ತದೆ, ಗೆದ್ದಲಿದ್ದು ಅಂದ್ರೆ, ಆಮೇಲೆ ಇಲಿ ಹಗ್ಗನ ಕಾಟಿತ್ತಂದ್ರೆ, ಅಂತಲ್ಲಿ ರೌದಿ ಇಡೋದು ಸರಿಯಲ್ಲ, ಅವಾಗ ನಾವು ಸುಡೋದು. ಇನ್ನು ನೀರು ಬಸಿಯು ಅಂತ ಕೊರತಿತ್ತಂದ್ರೆ ಭೂಮಿಯೊಳಗೆ, ಹೆಚ್ಚುವರಿ ತೇವಾಂಶ ಅಂದ್ರೆ ಸೌಳ ಅಂತೀವಲ್ಲ, ಆ ರೀತಿ ಇತ್ತಪ್ಪ ಅಂದ್ರೆ ರೌದಿ ಸುಡ್ಬೇಕು ಸರ್. ಕುಳೆ ಕಬ್ಬಿನಲ್ಲಿ ಮಗ್ಗಲು ಹರಿಯೋದು ಮತ್ತು ಮಣ್ಣನ್ನು ಮೃದುಗೊಳಿಸುವುದು ಯಾಕೆ ಮಾಡ್ಬೇಕಂತೀರಿ ಸರ್? ಈಗ ರೈತರು ಕುಳೆ ಕಬ್ಬಿನಲ್ಲಿ ಸಾಲು ಹೊಡೆಯೋದು ಮತ್ತು ಮಣ್ಣನ್ನು ಮೃದುಗೊಳಿಸುವುದು ಮಾಡಬೇಕಾದಂಥ ಉತ್ತಮ ಒಂದು ನಿರ್ವಹಣಾ ಪದ್ಧತಿ ಸರ್. ಯಾಕಂದರೆ ನಾಟಿ ಕಬ್ಬು ದೀರ್ಘಾವಧಿ ಬೆಳೆ ಆಗಿದೆ, ಅಂದರೆ 365 ದಿವಸ ಕಬ್ಬು ಬೆಳೀತದೆ, ಸುಮಾರು 30-33 ಸತ ನಾವು ನಾಟಿ ಕಬ್ಬಿಗೆ ನೀರು ಹಾಯಿಸ್ತೀವಿ. ಆಗ ಕಬ್ಬಿನಲ್ಲಿ ಕೆಲಸಕ್ಕೆ ಆಳುಗಳು ಮೇಲಿಂದ ಮೇಲೆ ಅದ್ರ ಮೇಲೆ ತಿರುಗಾಡೋದ್ರಿಂದ ಮಣ್ಣು ಬಿರುಸಾಗ್ತದೆ, ಇದರಿಂದ ಗಾಳಿ ಮತ್ತು ನೀರಿನ ಚಲನವಲನಗಳು ಬೇರಿನ ಸುತ್ತಲೂ ಕುಂಠಿತವಾಗ್ತವೆ. ಆಮೇಲೆ ಬೋಧಗಳ ಎರಡೂ ಮಗ್ಗಲಿಗೆ ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಬಲರಾಮ್ ಅಥವಾ ತ್ರಿಶೂಲದ ಸಹಾಯದಿಂದ ಈ ಕುಳೆ ಕಬ್ಬಿನ್ಯಾಗ ಸಾಲುಗಳನ್ನು ಹೊಡೆಯೋದ್ರಿಂದ ಮಣ್ಣು ಸಡ್ಲಾಗ್ತದೆ, ಅದಕ್ಕೆ ಮಗ್ಲು ಹರಿದು ಅಥವಾ ಮಣ್ಣನ್ನು ಮೃದುಗೊಳಿಸೋದು ಅಂತೇಳಿ ಕರಿತೀವಿ. ಇದ್ರ ಮಾಡೋದ್ರಿಂದ ಮೇಲ್ಭಾಗದ ಹಳೆಯ ಬೇರುಗಳು ಹರಿದು ಹೊಸ ಬೇರು ಬರಲಿಕ್ಕೆ ಅನುಕೂಲ ಆಗ್ತವೆ ಸರ್. ಆಮೇಲೆ ಮಣ್ಣಿನ ಭೌತಿಕ ಗುಣಧರ್ಮದಲ್ಲಿ ಸುಧಾರಣೆ ಹೊಂದಿ ಹೆಚ್ಚಿನ ಗಾಳಿ ಮತ್ತು ನೀರು ಬೇರಿನ ಸುತ್ತಲೂ ಸಿಗಾಕ ಪ್ರಾರಂಭ ಆಗ್ತವೆ. ಅದಕ್ಕೆ ಒಳ್ಳೆಯ ಒಂದು ಕುಳೆ ಕಬ್ಬಿನ ಮೊಳಕೆ ಹೊಡಿತದೆ, ಆಮೇಲೆ ಬೇರು ಬೆಳವಣಿಗೆ ಆಗ್ತದೆ, ಮರಿಗಳ ಸಂಖ್ಯೆ ಹೆಚ್ಚಾಗ್ತದೆ, ಆಮೇಲೆ ಇದು ನೆಲದ ಮೇಲಿರುವ ಕಬ್ಬಿನ ಭಾಗಕ್ಕೆ ನಾವು ಮಣ್ಣು ಏರಿಸ್ದಂಗೆ ಆಗ್ತದೆ. ಈ ರೀತಿ ಮಾಡೋದ್ರಿಂದ ಕುಳೆ ಕಬ್ಬಿಗೂ ಹೆಚ್ಚಿನ ಮರಿ ಬರಲಿಕ್ಕೆ ಅನುಕೂಲ ಮಾಡಿ ಕೊಟ್ಟಂಗೆ ಆಗ್ತದ್ರಿ. ಇನ್ನು ಈ ಕುಳೆ ಕಬ್ಬಿನಲ್ಲಿ ಹುಸಿ ಹೋಗೋದು ಏನು ಸರ್ವೇ ಸಾಮಾನ್ಯ ಇರ್ತದಲ್ರಿ? ಹೌದು ಸರ್. ಇದಕ್ಕೆ ಪರಿಹಾರ ಏನದಂತೀರಿ? ಕುಳೆ ಕಬ್ಬಿನಾಗ ಒಂದು ಗಂಭೀರವಾದ ಸಮಸ್ಯೆ ಅಂದ್ರೆ ಹುಸಿ ಉಂಟಾಗೋದು. ಇದು 20% ಹೆಚ್ಚಾದ್ರೆ ಕುಳೆ ಇಳುವರಿ ಗಣನೀಯವಾಗಿ ಕಡಿಮೆ ಆಗ್ತದೆ. ಅನೇಕ ಕಾರಣದಿಂದ ಹುಸಿ ಉಂಟಾಗೋದು ನಾವು ಬಹಳಷ್ಟು ಕುಳೆ ಕಬ್ಬಿನಾಗ ನೋಡ್ತೀವಿ ಸರ್. ಒಂದು ತಂಪಾದ ಮತ್ತು ಅಥವಾ ಬೆಚ್ಚಗಿನ ವಾತಾವರಣ ಇತ್ತಪ್ಪ ಅಂದರೆ ಹುಸಿ ಭಾಳ ಕುಳೆನಾಗ ಕಂಡು ಬರ್ತದೆ. ಸರಿಯಾಗಿ ಬೆಳೆಯದೇ ಇರುವಂಥ ನಾಟಿ ಕಬ್ಬು ಇತ್ತಪ್ಪ ಅಂದರೆ ಹುಸಿ ಹೋಗ್ತದೆ. ಶಿಲೀಂಧ್ರ ರೋಗಗಳಿಗೆ ಬಲಿಯಾದ ಕಬ್ಬು ಇತ್ತಪ್ಪ ಅಂದರೆ ಹುಸಿ ಇರ್ತದೆ. ಕೀಟಗಳಿಗೆ ಬಲಿಯಾದ ಕಬ್ಬು ಇತ್ತಪ್ಪ ಅಂದ್ರೂ ಹುಸಿ ಭಾಳ ನಾವು ಕುಳೆ ಕಬ್ಬಿನಾಗ ನೋಡ್ತೀವಿ. ಈಗ ಕುಳೆ ಕಬ್ಬಿನಾಗ 60 ಸೆಂಟಿಮೀಟರ್ ಅಂತರದಲ್ಲಿ ಯಾವುದೇ ಕಬ್ಬಿನ ಒಂದು ಗದೆ ಇರದೇ ಇದ್ದರೆ ಆ ಸ್ಥಳಕ್ಕೆ ಹುಸಿ ಸ್ಥಳ ಅಂತೇಳಿ ನಾವು ಕುಳೆ ಕಬ್ಬಿನಾಗ ಕರಿತೀವಿ ರೀ. ಒಂದು ವೇಳೆ 60 ಸೆಂಟಿಮೀಟರ್ದೊಳಗೆ ಅಂದರೆ 2 ಫೂಟ್ ಒಳಗೆ ಏನಾರೇ ಗದೆ ಇದ್ದರೆ ಹುಸಿ ತುಂಬುವ ಅವಶ್ಯಕತೆ ಇಲ್ಲ. 1 ತಿಂಗಳು ಮುಂಚಿತವಾಗಿ 1 ಕಣ್ಣಿನ ಬೀಜಗಳನ್ನು ಉಪಯೋಗಿಸಿ ಸಸಿ ಮಡಿಯಲ್ಲಿ ನಾವು ಈ ಸಸಿಗಳನ್ನು ತಯಾರು ಮಾಡಿಕೊಂಡು ಕುಳೆ ಕಬ್ಬಿನಾಗ ಹುಸಿ ತುಂಬಬೇಕು. ಇನ್ನು ಹೆಚ್ಚುವರಿಯಾಗಿ ನಾಟಿಯಾದ ಸ್ಥಳದಲ್ಲಿ ಗದೆಗಳನ್ನು ಕಿತ್ತು ಬಾಗಳನ್ನಾಗಿ ಮಾಡಿ ಖಾಲಿ ಇರುವ ಸ್ಥಳದಲ್ಲಿನೂ ನಾವು ನಾಟಿ ಮಾಡ್ಕೋಬಹುದು ಕುಳೆನಾಗ. ಇನ್ನು ಸರಿಯಾಗಿ ನಾಟಿ ಮಾಡಲು ಹೆಚ್ಚು ಕಾಳಜಿ ವಹಿಸಿ ಅದಕ್ಕೊಂದು ಸ್ವಲ್ಪ ಮಡಿಕೆಯಿಂದ ನೀರು ಕೊಟ್ಟು ವ್ಯವಸ್ಥೆ ಮಾಡಿ ಅದು ಬೆಳೆಯುವಂಗೆ ನೋಡಿಕೊಂಡ್ರೆ ನಾವು ಭಾಳಷ್ಟು ಕುಳೆ ಕಬ್ಬಿನಲ್ಲಿ ಈ ಹುಸಿ ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇನ್ನು ಮತ್ತೊಂದು ಒಂದು ತಾಂತ್ರಿಕತೆ ಅಂದರೆ ಕೆಲವೊಂದು ಈಗ ಪಾಲಿ ಬ್ಯಾಗ್ನಾಗ ಅಥವಾ ಈ ಟ್ರೇನಾಗ ಒಂದು ಕಣ್ಣಿನ ಕಬ್ಬಿನ ಒಂದು ಬೀಜನ ತೆಗೆದುಕೊಂಡು ಅವುಗಳನ್ನು ಮಣ್ಣು ಮತ್ತು ಸಾವಯವ ಗೊಬ್ಬರ ಅದರ ಜೊತೆ ಸ್ವಲ್ಪ ರಾಸಾಯನಿಕ ಗೊಬ್ಬರವನ್ನು ಮಿಶ್ರಣಗಳನ್ನು ಮಾಡಿ ಅವುಗಳನ್ನು ನಾಟಿ ಮಾಡಲಿಕ್ಕೆ ಸಸಿಗಳನ್ನು ತಯಾರು ಮಾಡಿಕೊಡೋದು ಈಗ ಭಾಳಷ್ಟು ಸಾಮಾನ್ಯವಾದಂಥ ಪದ್ಧತಿ ಆಗಿದೆ. ಅದಕ್ಕೆ ಆ ರೀತಿ ಸಸಿಗಳನ್ನು ತಯಾರು ಮಾಡಿಕೊಂಡು ಎಲ್ಲಿ ಕುಳೆ ಕಬ್ಬಿನಲ್ಲಿ ಹುಸಿ ಹೋಗಿರ್ತದಲ್ರಿ ಅಲ್ಲಿ ಹುಸಿಗಳನ್ನು ತುಂಬಿಕೊಂಡ್ರಿಂದ ನಾವು ಕುಳೆ ಕಬ್ಬಿನಲ್ಲಿ ಕಬ್ಬಿನ ಸಂಖ್ಯೆಯನ್ನು ಕಾಪಾಡ್ಕೋಬಹುದು. ಅದರಿಂದ ಹೆಚ್ಚಿನ ಪ್ರತಿಶತ 100% ನಾವು ಸಸಿಗಳ ಸಂಖ್ಯೆಯನ್ನು ಕಾಪಾಡ್ಕೊಂಡಿವಿ ಅಂದರೆ ಹೆಚ್ಚಿನ ಇಳುವರಿ ಪಡಿಬಹುದು ಅಂತ ಹೇಳಿಕೆ ಇಚ್ಛೆಪಡ್ತೀನಿ ನೋಡ್ರಿ. ಇನ್ನು ಈ ಕುಳೆ ಕಬ್ಬಿನಲ್ಲಿ ಗೊಬ್ಬರ ಬಳಸೋದು ಅಥವಾ ಈ ಗೊಬ್ಬರ ಕೊಡೋದ್ರ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ನಾಟಿ ಕಬ್ಬು ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ತೆಗೆದುಕೊಳ್ತದ್ರಿ. ಮಣ್ಣಲ್ಲಿ ಪೋಷಕಾಂಶಗಳ ಕೊರತೆ ಕುಳೆ ಕಬ್ಬಿನಾಗ ಕಂಡು ಬಂದೇ ಬರ್ತದೆ. ಇದರಿಂದ ನಾಟಿ ಕಬ್ಬು ಬೆಳೆದ ನಂತರ ಮಣ್ಣಿನ ಭೌತಿಕ ಮಟ್ಟ ಕಡಿಮೆಯಾಗಿ ಬೇರುಗಳ ಅಭಿವೃದ್ಧಿ ಬಹಳಷ್ಟು ತೊಂದರೆ ಆಗ್ತದೆ ಕುಳೆ ಕಬ್ಬಿನಾಗ. ಅದಕ್ಕೆ ಕುಳೆ ಕಬ್ಬು ಬೆಳೆಯ ಪೋಷಕಾಂಶಗಳ ಹೀರಿಕೊಳ್ಳಲು ಸಾಧ್ಯವಾಗದೆ ಬೆಳೆ ಹಾಳಾಗುವುದು ಅಥವಾ ಬೆಳೆ ಕಡಿಮೆ ಇಳುವರಿ ಕೊಡುವುದು ಸರ್ವೇ ಸಾಮಾನ್ಯ. ಇನ್ನು ಕುಳೆ ಬೆಳೆಯಲ್ಲಿ ಮತ್ತೊಂದು ಸಮಸ್ಯೆ ಅಂದರೆ ಸಾರಜನಕ ಮಣ್ಣಿನಲ್ಲಿ ತಟಸ್ಥ ಹೊಂದಿರ್ತದ್ರಿ. ಇದರಿಂದಾಗಿ ಕುಳೆ ಬೆಳೆಗೆ ಸಾರಜನಕದ ಕೊರತೆ ಭಾಳ ಕಂಡು ಬರ್ತದೆ. ಅದಕ್ಕಾಗಿ ನಾವು ನಾಟಿ ಕಬ್ಬಿನ ಶಿಫಾರಸು ಏನು ಮಾಡೀವಲ್ರಿ ನಾಟಿ ಕಬ್ಬಿಗೆ ಅದಕ್ಕಿಂತ 25% ಹೆಚ್ಚಿನ ಸಾರಜನಕವನ್ನು ಕುಳೆ ಕಬ್ಬಿಗೆ ಕೊಡುವುದು ಉತ್ತಮ. ಈ ಎಲ್ಲ ಅಂಶಗಳನ್ನು ನಾವು ನೆನಪಿನಲ್ಲಿಟ್ಟುಕೊಂಡು ಗೊಬ್ಬರದ ನಿರ್ವಹಣೆ ಮಾಡುವುದು ಬಹಳ ಅತ್ಯುತ್ತಮವಾದಂಥ ಒಂದು ಬೇಸಾಯ ಕ್ರಮ. ಕುಳೆ ಕಬ್ಬಿನಲ್ಲಿ ಮೊದಲು ಬೆಳವಣಿಗೆ ಭಾಳ ಹೆಚ್ಚಿರ್ತದ್ರಿ. ಅದಕ್ಕೆ ನಾವು ಗೊಬ್ಬರವನ್ನು ಆದಷ್ಟು ಬೇಗನೆ ಕೊಡಬೇಕನ್ನೋದು ನೆನಪಿನಾಗಿಡಬೇಕು. ಈ ನಾಟಿ ಕಬ್ಬಿನಾಗ ಏನಾಗ್ತದೆ, ಮೊದಲು 45 ದಿವಸ ಮಳೆ ಕೊಡಿತೈತ್ರಿ, ಅಲ್ಲಿ ಬಹಳ ಸಾವಕಾಶವಾಗಿ ಕಬ್ಬು ಬೆಳವಣಿಗೆ ಇರ್ತದೆ. ಆದರೆ ಕುಳೆ ಕಬ್ಬಿನಾಗ ಅದಕ್ಕಿಂತ ವ್ಯತಿರಿಕ್ತ ಇರ್ತದೆ, ಇಲ್ಲಿ ಭಾಳ ಬೇಗನೆ ಬೆಳೆ ಬೆಳೀತಿರ್ತದೆ. ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಪೂರ್ಣ ಪ್ರಮಾಣದ ರಂಜಕ 1/3 ಸಾರಜನಕ ಪೊಟ್ಯಾಶ್ ಗೊಬ್ಬರವನ್ನು ಬೋದು ಹೊಡೆಯುವಾಗ, ಆಮೇಲೆ ಕುಳೆ ಬೆಳೆಯಲು ಬಿಟ್ಟು 30 ದಿನ ಆದ ನಂತರ, ಆಮೇಲೆ 60 ದಿನ ಆದ ನಂತರ ಉಳಿದ ಸಾರಜನಕ ಪೊಟ್ಯಾಶ್ ಗೊಬ್ಬರವನ್ನು ಸಮನಾದ ಪ್ರಮಾಣದಲ್ಲಿ ಶಿಫಾರಸು ಎಷ್ಟು ಮಾಡಿವಲ್ಲ ಅದನ್ನು ಕೊಟ್ಟು ಬಿಡ್ಬೇಕ್ರಿ. ಯೂಶ್ವಲಿ ನಾವು ಕುಳೆ ಕಬ್ಬಿಗೆ ಪ್ರತಿ ಹೆಕ್ಟ್ರಿಗೆ ಸಾರಜನಕ 315 kg, ರಂಜಕ 75 kg ಮತ್ತು ಪೊಟ್ಯಾಶ್ 190 kg ನಾವು ಶಿಫಾರಸು ಮಾಡಿವಿ. ಇನ್ನು ಅಧಿಕ ಸುಣ್ಣ ಇರುವಂಥ ಅಂದರೆ ಕ್ಯಾಲ್ಸಿಯಂ ಯುಕ್ತ ಕಪ್ಪು ಭೂಮಿಯಲ್ಲಿ ನೀರಾವರಿ ಅಳವಡಿಸೋದ್ರಿಂದ ನಾವು ಈ ಕುಳೆ ಕಬ್ಬಿನಲ್ಲಿ ಒಂದು ಸರ್ವೇ ಸಾಮಾನ್ಯವಾಗಿ ಕಬ್ಬಿಣದ ಕೊರತೆಯನ್ನು ಕಂಡುಬರ್ತದೆ ರೀ. ಈ ರೈತರು ಏನು ಮಾಡ್ತಾರೆ, ಅದಕ್ಕೆ ಕ್ಯಾದಗಿ ರೋಗ ಅಂತೇಳಿ ಕರೀತಾರೆ. ಅದು ಕುಳೆ ಕಬ್ಬಿನಾಗ ಭಾಳ ಕಾಣ್ತದೆ, ಹಳದಿ ಹೊಡೆದಿರ್ತದೆ. ಕ್ಯಾದಗಿಗತೆ ಕಾಣೋದ್ರಿಂದ ಕ್ಯಾದಗಿ ರೋಗ ಅಂತೇಳಿ ಕರೀತಾರೆ. ಆದರೆ ಆ ಒಂದು ಕೊರತೆಯನ್ನು ಹೋಗಿಸ್ಲಿಕ್ಕೆ ರೈತ ಬಾಂಧವರು ಸತು ಮತ್ತು ಕಬ್ಬಿಣದ ಲಘು ಪೋಷಕಾಂಶಗಳ ಕೊರತೆ ಇದ್ದಲ್ಲಿ ಫೆರಸ್ ಸಲ್ಫೇಟ್ ಅಂತೇಳಿ ಸಿಗ್ತದೆ ರೀ, 25% ಅಂದರೆ 2.5 g ಪ್ರತಿ ಲೀಟರ್ ನೀರಿಗೆ, ಅದರ ಜೊತೆ ಸತುವಿನ ಸಲ್ಫೇಟು 5 g ಪ್ರತಿ ಲೀಟರ್ ನೀರಿಗೆ, ಅದರ ಜೊತೆ 10 g ಯೂರಿಯಾ ಪ್ರತಿ ಲೀಟರ್ ನೀರಿಗೆ. ಇವೆಲ್ಲನೂ ಮಿಶ್ರಣ ಮಾಡಿಕೊಂಡು 10 ದಿನಗಳ ಅಂತರದಲ್ಲಿ ಒಂದು 5-6 ಸಲ ಸಿಂಪರಣೆ ಮಾಡಬೇಕು. ಇಲ್ದಿದ್ದಲ್ಲಿ ಕಬ್ಬಿಣದ ಸಲ್ಫೇಟ್ 25 kg, ಸತುವಿನ ಸಲ್ಫೇಟ್ 25 kg ಪ್ರತಿ ಹೆಕ್ಟ್ರಿಗೆ ಈ ಎರೆಹುಳು ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಜೊತೆ, ಈ ರಾಸಾಯನಿಕ ಗೊಬ್ಬರ ಜೊತೆ ಮಿಶ್ರಣ ಮಾಡಬಾರ್ದು ಸರ್, ಯಾಕಂದ್ರೆ ನೀರು ಬಿಡ್ತದೆ ಅದು. ಈ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಈ ಬೇರು ವಲಯದಲ್ಲಿ ಇವುಗಳನ್ನು ಕೊಟ್ಟು ನೀರು ಬಿಟ್ಟರೆ ಉತ್ತಮವಾದಂಥ ಕುಳೆ ನಾವು ತೆಗೆದುಕೊಳ್ಬೋದು ನೋಡಿ ಸರ್. ಇನ್ನು ಈ ಕುಳೆ ಕಬ್ಬಿನಲ್ಲಿ ಕಳೆ ನಿಯಂತ್ರಣ ಮತ್ತು ನೀರು ನಿರ್ವಹಣೆ ಯಾವ ರೀತಿ ಮಾಡ್ಬೇಕಂತೀರಿ? ಬಹಳಷ್ಟು ರೈತರು ಕುಳೆ ಕಬ್ಬಿನಲ್ಲಿ ಈ ರೌದಿಯನ್ನು ಸರಿಯಾಗಿ ನಾವು ಸಾಲೆಗಳ ಮಧ್ಯದಲ್ಲಿ ಉಪಯೋಗಿಸಿದರೆ ಅವುಗಳನ್ನು ಅಲ್ಲೇ ಕಳಿಯುವಂಗೆ ಮಾಡಿ ಮಣ್ಣಿನಲ್ಲಿ ಪೋಷಕಾಂಶಗಳು ಮತ್ತು ಸಾವಯವ ಪದಾರ್ಥವನ್ನು ಹೆಚ್ಚಿಗೆ ಮಾಡಿದರೂ ಸಹ ಈ ಕಳೆಗಳ ಸಮಸ್ಯೆನೂ ಅವರು ಭಾಳಷ್ಟು ಕಡಿಮೆ ಮಾಡ್ಕೋಬೋದು ಯಾವುದೇ ರಾಸಾಯನಿಕಗಳನ್ನು ಬಳಸದೆ ಅಥವಾ ಈ ಒಂದು ಒಳ್ಳೆಯ ಪದ್ಧತಿಯಿಂದ. ನೀರಾವರಿ ಬೆಳೆ ಇರೋದ್ರಿಂದ ಕಳೆಗಳ ಸಮಸ್ಯೆ ಕುಳೆ ಕಬ್ಬಿನಲ್ಲೂ ಕಂಡುಬರ್ತದೆ. ಕಳೆ ಬರುವುದಕ್ಕಿಂತ ಪೂರ್ವದಲ್ಲಿ ಅಟ್ರಾಜಿನ್ 50 WP 1 kg ಅಥವಾ ಮೆಟ್ರಿಬ್ಯೂಜಿನ್ 70 WP 1.5 kg ಅಥವಾ ಪೆಂಡಿಮಿಥ್ಯಾಲಿನ್ 30 EC 3 L ಈ ಪ್ರಮಾಣದಲ್ಲಿ ಪ್ರತಿ ಹೆಕ್ಟರ್ಗೆ ಕುಳೆ ಬೆಳೆಯಲು ಬಿಟ್ಟು 3-4 ದಿನಗಳ ಒಳಗಾಗಿ ಕಳೆ ಹುಟ್ಟುವಕ್ಕಿಂತ ಮುಂಚೆ ಪ್ರತಿ ಹೆಕ್ಟರ್ಗೆ 500 L ನೀರಿನ ದ್ರಾವಣದಲ್ಲಿ ಇವುಗಳನ್ನು ಮಿಶ್ರಣ ಮಾಡಿ ಭೂಮಿಯ ಮೇಲೆ ಸಿಂಪರಣೆ ಮಾಡಿದ್ದೇ ಆದರೆ ನೀವು ಕಳೆಗಳ ನಿರ್ವಹಣೆ ಮಾಡಬಹುದು. ಇನ್ನು ಕುಳೆ ಕಬ್ಬು 60 ದಿನಗಳ ಆದ ನಂತರ 2 ಸಾಲಗಳ ಮಧ್ಯೆ ಕಳೆಗಳು ಬರ್ತಾವ್ರಿ. ಅವುಗಳ ನಿರ್ವಹಣೆಗಾಗಿ 2-4-D ಸೋಡಿಯಂ ಲವಣ ಶೇಕಡ 80% WP 2.5 kg ಅಥವಾ 2-4-D ಸೋಡಿಯಂ ಲವಣ ಶೇಕಡ 80% 1.25 kg ಅದರ ಜೊತೆ ಮೆಟ್ರಿಬ್ಯೂಜಿನ್ ಶೇಕಡ 70% WP 625 g ಟ್ಯಾಂಕ್ ಮಿಶ್ರಣ ಅಂದ್ರೆ 1 ಹೆಕ್ಟರ್ಗೆ 500 ಲೀಟರ್ ನೀರ ದ್ರಾವಣದಲ್ಲಿ ಇವುಗಳನ್ನ ಕಲಿಸಿ ಕಳೆ ಹುಟ್ಟಿರ್ತಾವಲ್ಲ ಸರ್ 2 ಎಲಿ ಅಥವಾ 4 ಎಲಿ ಅದರ ಮೇಲೆ ಸಿಂಪರಣೆ ಮಾಡಿದರೆ ಉತ್ತಮವಾದಂತಹ ಕಳೆ ನಿರ್ವಹಣೆ ಮಾಡಬಹುದು. ಕೊಳೆ ಕಬ್ಬಿನಾಗ ಬೇರುಗಳು ಭೂಮಿಯ ಮೇಲ್ಪದರನಲ್ಲಿ ಇರ್ತಾವ, ಹಿಂಗಾಗಿ ತೇವಾಂಶ ಕಡಿಮೆ ಆದರೆ ಬೆಳೆ ತೊಂದರೆಗೆ ಒಳಪಡ್ತದೆ. ಮುಖ್ಯವಾಗಿ ಪ್ರಾಥಮಿಕ ಹಂತದಲ್ಲಿ ಮೇಲಿಂದ ಮೇಲೆ ನೀರು ಕೊಡ್ಬೇಕು ಸರ್ ಕೊಳೆ ಒಳಗೆ. ಇನ್ನು ಕೊಳೆ ಬೆಳೆಯುವ ಪ್ರಾರಂಭ ಹಂತದಲ್ಲಿ ಶೇಕಡ 50%ಕ್ಕಿಂತ ತೇವಾಂಶ ಕಡಿಮೆ ಇದ್ದಾಗ ನೀರು ಕೊಡಬೇಕು. ಮುಂದೆ ಅತಿಯಾಗಿ ಬೆಳೆಯುವ ಹಂತದಲ್ಲಿ ಶೇಕಡ 75%ಷ್ಟು ತೇವಾಂಶ ಕಡಿಮೆ ಇದ್ದಾಗ ನೀರು ಕೊಡಬೇಕು. ಈಗ ಹವಾಗುಣಕ್ಕೆ ಅನುಗುಣವಾಗಿ ಭೂಮಿಯ ಗುಣಮಟ್ಟ ನೋಡಿ ನೀರು ಕೊಡೋದು ಭಾಳ ಒಳ್ಳೆಯದು ಸರ್. ಮೊದಲು 60 ದಿನ 7 ದಿನಕ್ಕೊಮ್ಮೆ ನೀರು ಹಾಯಿಸಬೇಕು. 60-130 ದಿವಸನ 10 ದಿನಕ್ಕೊಮ್ಮೆ ನೀರು ಹಾಸಬೇಕು. 130-250 ದಿವಸದವರೆಗೆ 7 ದಿನಕ್ಕೊಮ್ಮೆ, 250-360 ದಿವಸವರೆಗೆ 15 ದಿನಕ್ಕೊಮ್ಮೆ ನೀರು ಹಾಸಬೇಕು. ಇನ್ನು ಇತ್ತಿತ್ತಲಾಗಿ ಹನಿ ನೀರಾವರಿ ಬಗ್ಗೆ ಭಾಳಷ್ಟು ಪ್ರಾಮುಖ್ಯತೆ ಪಡೆದ ಸರ್. ಕೊಳೆ ಕಬ್ಬಿನಲ್ಲೂ ಇದನ್ನು ಹನಿ ನೀರಾವರಿ ಪದ್ಧತಿಯನ್ನು ರೈತರು ಅಳವಡಿಸ್ಕೋಬೇಕು. ಸಮಮಟ್ಟದ ನೀರಿನ ಪೂರೈಕೆ ಆಗೋದ್ರಿಂದ ಕಬ್ಬಿನ ಹನಿ ನೀರಾವರಿಯಿಂದ ಇಳುವರಿ ಕೊಳೆ ಕಬ್ಬಿನಾಗೂ ಹೆಚ್ಚಿಗೆ ಬರ್ತದೆ. ಅದರ ಜೊತೆ ರಸಾವರಿ ಸರ್, ಅಂದರೆ ನೀರಿನಲ್ಲಿ ಕರಗುವಂಥ ರಸಗೊಬ್ಬರಗಳನ್ನು ನೀರಿನ ಮೂಲಕ ಕೊಟ್ಟಾಗ, ಹನಿ ನೀರಿನ ಮೂಲಕ ಕೊಟ್ಟಾಗ ಪೋಷಕಾಂಶಗಳು ಮತ್ತು ನೀರಿನ ಸಾಮರ್ಥ್ಯ ಬಳಕೆ ಹೆಚ್ಚಿ ಇಳುವರಿ ಹೆಚ್ಚಾಗಲಿಕ್ಕೆ ಅನುಕೂಲ ಆಗ್ತದೆ ನೋಡಿ. ಇನ್ನು ಕೊಳೆ ಕಬ್ಬಿನಲ್ಲಿ ಪ್ರಮುಖವಾದ ಕೀಟ ಮತ್ತು ರೋಗಗಳು ಏನೇನದವು ಮತ್ತು ಅವುಗಳ ನಿರ್ವಹಣೆ ಯಾವ ರೀತಿ ಮಾಡ್ಬೇಕಂತೀರಿ? ಕೊಳೆ ಕಬ್ಬಿನಾಗ ಪ್ರಮುಖವಾಗಿ ಮಣ್ಣಿನಿಂದ ಬರುವಂತಹ ಕೀಟಗಳಂದ್ರೆ ಗೆದ್ದಲು ಸರ, ಗೊನ್ನೆಹುಳ, ಇನ್ನು ಕೊರಕಗಳನ್ನ ತೆಗೆದುಕೊಂಡಾಗ ಸಸಿ ಸುಳಿ ಕೊರಕ, ಅಂತರ್ಗನಿಕೆ ಕೊರಕ, ತುದಿ ಸುಳಿ ಕೊರಕ, ಬೇರು ಕೊರಕ ಅಂತೇಳಿ ಕಂಡು ಬರ್ತಾವ. ರಸ ಇರುವ ಕೀಟಗಳಲ್ಲಿ ಬಿಳಿ ನೊನ, ಶಲ್ಕ ಕೀಟ ಅಂದ್ರೆ ಸ್ಕೇಲ್ ಇನ್ಸೆಕ್ಟ್, ಥ್ರಿಪ್ಸ್ ನುಷಿ, ಬಿಳಿ ಉಣ್ಣೆ, ಆಮೇಲೆ ಎಲೆ ತಿನ್ನುವ ಕೀಟದಲ್ಲಿ ಸೈನಿಕ ಹುಳ ಮತ್ತು ಮಿಡತೆ ಇವು ಕಂಡು ಬರ್ತಾವ. ಇನ್ನು ರೋಗಗಳಲ್ಲಿ ಶಿಡಿರೋಗ, ಕಾಡಿಗೆ ರೋಗ, ತುಕ್ಕು ರೋಗ ಅಂತ ಹೇಳಿ ಕಂಡು ಬರ್ತಾವ. ಇವುಗಳ ನಿರ್ವಹಣಾ ಕ್ರಮಗಳನ್ನ ನಾವು ನೋಡಿದಾಗ ಸಾಗೋಳಿ ಕ್ರಮದಿಂದ ನಾವು ನಿರ್ವಹಣೆ ಮಾಡಬಹುದು. ನಾಟಿ ಮಾಡುವ ಪೂರ್ವದಲ್ಲಿ ಸರಿಯಾಗಿ ಮಾಗಿ ಉಳುಮೆ ಮಾಡಿ ನಾಟಿ ಕಬ್ಬನ್ನ ಹಚ್ಚಿ ಕೊಳೆ ಕಬ್ಬನ್ನು ಬಿಡುವುದು. ಆಮೇಲೆ 45 ದಿವಸ ಆದ್ಮೇಲೆ ಕಬ್ಬಿನ ಬುಡಕ್ಕೆ ಸೋಗಿ ಮುಚ್ಚುವಂಗೆ ಮಣ್ಣು ಹೆರಿಸೋದು, ಬೆಳೆ ಪರಿವರ್ತನೆ ಮಾಡುವುದು, ಅಂತರ ಬೆಳೆಯಾಗಿ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಕೊತ್ತಂಬರಿ ಬೆಳೆಯುವುದು ಸರ್, ಸಮರ್ಪಕವಾಗಿ ಗೊಬ್ಬರ ಮತ್ತು ನೀರಿನ ನಿರ್ವಹಣೆ ಮಾಡುವುದರಿಂದ ಸಾಗೋಳಿ ಕ್ರಮಗಳಿಂದ ಈ ರೋಗ ಕೀಟನ ನಿರ್ವಹಣೆ ಮಾಡಬಹುದು. ಇನ್ನು ಯಾಂತ್ರಿಕ ಕ್ರಮಗಳನ್ನು ತೆಗೆದುಕೊಂಡಾಗ ಸರ್, ಈ ಮೊದಲು ಮುಂಗಾರು ಮಳೆ ಬಿದ್ದ ಕೂಳೆ ಸಾಯಂಕಾಲ ಸಂಜೆ 7-30 ವರೆಗೆ ದೀಪಾಕರ್ಷಣೆ ಮಾಡಿ ಗೊನ್ನೆ ಹುಳದ ನಿರ್ವಹಣೆ ಮಾಡಬಹುದು ಸರ್. ಇನ್ನು ಬೇವು, ಬಾರಿ, ಹುಣಸಿ ಇಂಥ ಗಿಡದ ಟೊಂಗಿ ಮೇಲೆ ಕೀಟನಾಶಕ ಔಷಧಿಯನ್ನು ಸಿಂಪರಿಸಿ ಅದೇ ರಾತ್ರಿ ಬದುವಿನ ಮೇಲೆ ದೀಪಾಕರ್ಷಣೆ ಮಾಡಿ ಅವುಗಳನ್ನು ನಾಶಪಡಿಸೋದು. ಇನ್ನು ಗೆದ್ದಲ ಹುಳುವಿನ ಹುತ್ತದಲ್ಲಿ ರಾಣಿ ಹುಳುವನ್ನು ಪತ್ತೆ ಹಚ್ಚಿ ಸಾಯಿಸೋದು. ರೋಗ ಪೀಡಿತ ಪೊದೆಗಳನ್ನು ತೆಗೆದು ನಾಶಪಡಿಸೋದು. 5 ತಿಂಗಳ ಮೇಲ್ಪಟ್ಟ ಬೆಳೆಯಲ್ಲಿ ಕಾಲಕಾಲಕ್ಕೆ ಒಣಗಿದ ಈ ರೌದಿ ತೆಗೆದೋಗಿದ್ದು. ಆಮೇಲೆ ಜೈವಿಕ ಕ್ರಮಗಳಂದ್ರೆ ಈ ಟ್ರೈಕೋಗ್ರಾಮ ತತ್ತಿ ಪರತಂತ್ರ ಜೀವಿಗಳು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಬಿಡುಗಡೆ ಮಾಡೋದು ಕೊಳೆ ಕಬ್ಬಿನಾಗ. ಆಮೇಲೆ ಎಪ್ರಿಕೇನಿಯಾ ಬಾಹ್ಯ ಪರತಂತ್ರ ಜೀವಿ ಕೋಶಗಳನ್ನ ಹೆಕ್ಟರ್ಗೆ 8-10 ಲಕ್ಷ ತತ್ತಿಗಳನ್ನ ಪ್ರತಿ ಹೆಕ್ಟರ್ಗೆ ಬಿಡುಗಡೆಗೊಳಿಸೋದು. ಇನ್ನು ಗೊನ್ನೆಹುಳದ ನಿಯಂತ್ರಣಗಾಗಿ ಮೆಟ್ರೈಜಿಯಂ ಶಿಲೀಂಧ್ರ ಅಂತ ಹೇಳಿ ಸಿಗ್ತದೆ ಸರ್, ಅದು 8-10 kg ಪ್ರತಿ ಎಕರೆಗೆ ಕೊಟ್ಟಿಗೆ ಗೊಬ್ಬರದೊಂದೇ ಬೆರೆಸಿ ಮಣ್ಣಿನಲ್ಲಿ ಸೇರಿಸೋದು. ಬಿಳಿ ಉಣ್ಣೆ ಬಾಧೆ ಏನಾದರೂ ಕಂಡು ಬಂದಿದ್ರೆ ಪರಭಕ್ಷಕ ಕೀಟಗಳಾದಂತಹ ಡೈಫಾ ಮತ್ತು ಮೈಕ್ರೋಮಾಸ್ ಅಂತೇಳಿ ಪ್ರತಿ ಹೆಕ್ಟರ್ಗೆ 2000 ಬಿಡುಗಡೆ ಮಾಡೋದು ಸರ್. ಇನ್ನು ಕಬ್ಬಿನ ಪರಿಸರದಲ್ಲಿ ಪರತಂತ್ರ, ಪರಭಕ್ಷಕ ಮತ್ತು ಶಿಲೀಂಧ್ರಗಳನ್ನು ಸಂರಕ್ಷಿಸಿ ಉತ್ತೇಜಿಸುವುದರಿಂದ ನಾವು ಸಮಗ್ರವಾಗಿ ರೋಗ ಕೀಟನ ನಿಯಂತ್ರಣ ಮಾಡಬಹುದು. ಇನ್ನು ರಾಸಾಯನಿಕ ಕ್ರಮಗಳನ್ನು ನೋಡಿದಾಗ ಸರ್, ರೋಗ ಪೀಡಿತ ಕಬ್ಬಿಗೆ ಮಣ್ಣಿನೊಳಗೆ ಕಾರ್ಬನ್ ಡೈಜಿಮ್ 2 g ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಮಣ್ಣಿಗೆ ಉಣಿಸ್ಬೇಕು ಸರ್. 45 ದಿವಸ ಆದ್ಮೇಲೆ ಕ್ಲೋರೋಪೈರಿಪಾಸ್ 2 mg ಪ್ರತಿ ಲೀಟರ್ ನೀರಿಗೆ ಸಿಂಪಡಿಸೋದು. ತುಕ್ಕು ರೋಗದ ಬಾಧೆ ಏನಾದರೂ ಕಂಡು ಬಂತಂದ್ರೆ ಹೆಕ್ಸಾಕೋನೋಸಲ್ ಅಂತೇಳಿ 1 mL ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡೋದು. ಅಗತ್ಯ ಬಿದ್ದರೆ ಕ್ಲೋರೋಪೈರಿಪಾಸ್ 10 mL ಪ್ರತಿ ಲೀಟರ್ ನೀರಿಗೆ ಮಣ್ಣಿನಲ್ಲಿ ಬೆರೆಸಿ ಮಣ್ಣಿಗೆ ಉಣಿಸೋದು. ಇಷ್ಟೆಲ್ಲ ಮಾಡಿದ್ರೆ ಸಮಗ್ರವಾಗಿ ರೋಗ ಮತ್ತು ಕೀಟವನ್ನು ನಾವು ಕೊಳೆ ಕಬ್ಬಿನಲ್ಲಿ ನಿರ್ವಹಣೆ ಮಾಡಬಹುದು. ಮತ್ತೆ ಇಷ್ಟೆಲ್ಲ ಸುಧಾರಿತ ಕ್ರಮಗಳನ್ನು ಅಳವಡಿಸಿದರೆ ಎಷ್ಟರ ಮಟ್ಟಿಗೆ ಇಳುವರಿ ಬರ್ತದಂತೀರಿ? ಒಳ್ಳೆ ಸಾಗೋಳಿ ಕ್ರಮಗಳು, ಸಮಗ್ರ ಬೆಳೆ ನಿರ್ವಹಣೆ, ಅದರಲ್ಲಿ ಸಮಗ್ರ ರೋಗ ಇರ್ಬೋದು, ಕೀಟ ಇರ್ಬೋದು, ಕಳೆ ನಿರ್ಮಾಣ ಇರ್ಬೋದು, ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಇರ್ಬೋದು, ಎಲ್ಲ ಒಂದು ನಿರ್ವಹಣಾ ಕ್ರಮಗಳನ್ನು ಸರಿಯಾಗಿ ಮಾಡಿದರೆ ಪ್ರತಿ ಹೆಕ್ಟರ್ಗೆ ಸರಾಸರಿ 100-130 ಟನ್ ಒಂದು ಹೆಕ್ಟರ್ಗೆ ಕೊಳೆ ಕಬ್ಬಿನಿಂದ ಸರಾಸರಿ, ಇದು ಇದಕ್ಕಿಂತ ಹೆಚ್ಚಿಗೂ ತೆಗೆದುಕೊಳ್ಬಹುದು, ಸರಾಸರಿ ಇಳುವರಿಯನ್ನು ನಾವು ಪಡಿಬಹುದು ಅಂತ ಹೇಳಿಕೆ ಇಚ್ಛೆ. ಕೊಳೆ ಕಬ್ಬಿಗೆ ಮತ್ತು ಸಾಮಾನ್ಯ ಕಬ್ಬಿಗೆ ಏನು ವ್ಯತ್ಯಾಸ ಆಗಬಹುದು ಅಂತೀರಿ? ಸಾಮಾನ್ಯ ಮತ್ತು ಈ ಕೊಳೆ ಕಬ್ಬಿಗೆ ವ್ಯತ್ಯಾಸ ಅಂದ್ರೆ ನಾಟಿ ಕಬ್ಬಿನಲ್ಲಿ ನಾವು ಒಳ್ಳೆ ತಳಿಗಳನ್ನ ಆಯ್ಕೆ ಮಾಡಿ ನಾಟಿ ಕಬ್ಬಿನಲ್ಲಿ ಒಂದು ಹೆಚ್ಚಿನ ಒಳ್ಳೆ ನಿರ್ವಹಣೆಯನ್ನ ಮಾಡ್ಕೊತ ಬರ್ತಾರೆ ಸರ್ ರೈತರು. ಕಟಾವು ಮಾಡಿದ್ಮೇಲೆ ಬಹಳಷ್ಟು ಜನ ಏನು ಕೊಳೆ ಕಬ್ಬು ಅಂದ್ರೆ ಇದು ಪುಕ್ಕಟ್ಟೆ ಬೆಳೆ, ಕಾಣಿಕೆ ಬೆಳೆ, ಅಥವಾ ಇದು ತಂತಾನಾಗೆ ಬರ್ತದೆ, ನಾಟಿ ಕಬ್ಬಿಗೆ ನಾವು ಬಹಳಷ್ಟು ಎಲ್ಲ ನಿರ್ವಹಣಾ ಪದ್ಧತಿಗಳನ್ನು ಮಾಡೀವಿ ಅಥವಾ ಪೋಷಕಾಂಶಗಳನ್ನು ಹಾಕಿವಿ, ಅದೇ ಭೂಮಿಯಲ್ಲಿ ಇರ್ತದ, ಕುಳೆ ಕಬ್ಬು ಬರ್ತದ ಅಂತ ಹೇಳಿ ರೈತ ಬಾಂಧವರಲ್ಲಿ ಒಂದು ತಪ್ಪು ಕಲ್ಪನೆ ಅದ. ಕುಳೆ ಇಳುವರಿ ಕಡಿಮೆ ಅದ ಸರ್. ಆದ್ರಿಂದ ನಾ ರೈತ ಬಾಂಧವರಲ್ಲಿ ಏನ್ ಹೇಳುದಂದ್ರೆ, ಶಿವಮೊಗ್ಗದಲ್ಲಿ ಡಾಕ್ಟರ್ ಪ್ರಫುಲ್ ಚಂದ್ರ ಅಂತ ಹೇಳಿ 25 ಕುಳೆ ತೆಗೆದುಕೊಂಡಂತಹ ಒಂದು ಉದಾಹರಣೆ ಅದ. ಅದಕ್ಕೆ ಅಂತ ರೈತರಲ್ಲಿ ನೋಡಿದಾಗ ನಾವು ಕುಳೆ ಕಬ್ಬನ್ನ ಸರಿಯಾಗಿ ನಿರ್ವಹಣೆ ಮಾಡಿ ಒಂದು ಅದರ ನಿರ್ವಹಣಾ ಪದ್ಧತಿಗಳನ್ನ ಎಲ್ಲ ತಾಂತ್ರಿಕತೆಗಳನ್ನ ಅಳವಡಿಸಿಕೊಂಡು ಮತ್ತು ಹೆಚ್ಚಿನ ಒಂದು ಪೋಷಕಾಂಶಗಳು ನೀರಿನ ಸಮರ್ಪಕವಾಗಿ ನಿರ್ವಹಣೆಗಳನ್ನ ಮಾಡಿದ್ರೆ ಇದರಿಂದ ಸಹ ನಾಟಿಕ್ಕಿಂತ ಹೆಚ್ಚು ಅಥವಾ ನಾಟಿ ಕಬ್ಬಿನಷ್ಟೇ ಇಳುವರಿ ಪಡಿಬಹುದು ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಒಳ್ಳೆಯದು ಡಾಕ್ಟರ್ SS ನೂಲಿ ಅವರೇ, ತಾವು ಇಲ್ಲಿವರೆಗೆ ಕುಳೆ ಕಬ್ಬಿನ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕುಳೆ ಕಬ್ಬಿನ ನಿರ್ವಹಣೆ ಕುರಿತು ಡಾಕ್ಟರ್ SS ನೂಲಿ ಅವರೊಂದಿಗೆ ಸಂದರ್ಶನವನ್ನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ರಾಮೇಶ್ವರ್ ಶಿರಬಡಗಿ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳೋಣ. ಗುಡಿಗೇರಿಯ ಬಸಪ್ಪ ಶಿವಬಸಪ್ಪ ಮುಳುಕುಂದ್ ಹಾಗೂ ಸಂಗಡಿಗರಿಂದ ಏಕತಾರಿ ಪದಗಳನ್ನು. ಗುರುಭಕ್ತಿ ಮಹಿಮೆಯ ತಿಳಿಯಮ್ಮ ನೀ ಬರುವ ಎಲ್ಲವ ಎಂದು ಅಳಿಯಮ್ಮ, ಬರುವ ಎಲ್ಲವ ಎಂದು ಅಳಿಯಮ್ಮ. ಗುರುಭಕ್ತಿ ಮಹಿಮೆಯ, ಗುರುಭಕ್ತಿ ಮಹಿಮೆಯ ತಿಳಿಯಮ್ಮ ನೀ ಗರ್ವ ಎಲ್ಲವ ಎಂದು ಅಳಿಯಮ್ಮ, ಗರ್ವ ಎಲ್ಲವ ಎಂದು ಅಳಿಯಮ್ಮ. ಕೆಟ್ಟ ಸಂಸಾರವನು ಮೆಚ್ಚೀನಿ ಕಟ್ಟಳೆ ಇಲ್ಲದೆ ತಿರುಗುವಿಯ ಹುಚ್ಚಿ, ಕೆಟ್ಟ ಸಂಸಾರವನು ಮೆಚ್ಚೀನಿ ಕಟ್ಟಳೆ ಇಲ್ಲದೆ ತಿರುಗುವಿಯ ಹುಚ್ಚಿ, ಭ್ರಷ್ಟಳಂದದಿಹೀನ ತನವ ನೆಚ್ಚಿ, ಭ್ರಷ್ಟಳಂದದಿಹೀನ ತನವ ನೆಚ್ಚಿ, ದುಷ್ಟಳಾಗಿ ಜಗದಿ ಬಾಳುವಿಯೋ ಹುಚ್ಚಿ, ದುಷ್ಟಳಾಗಿ ಜಗದಿ ಬಾಳುವಿಯೋ ಹುಚ್ಚಿ. ಗುರುಭಕ್ತಿ ಮಹಿಮೆಯ ತಿಳಿಯಮ್ಮ ನೀ ಗರ್ವ ಎಲ್ಲವ ಎಂದು ಅಳಿಯಮ್ಮ, ಗರ್ವ ಎಲ್ಲವ ಎಂದು ಅಳಿಯಮ್ಮ. ನರ ಜನ್ಮ ವಿದು ಸ್ಥಿರವಲ್ಲ ನೋಡು, ಮೂರೇ ದಿನದ ಈ ಸುಖ ಭೋಗವೆಲ್ಲ, ನರ ಜನ್ಮ ವಿದು ಸ್ಥಿರವಲ್ಲ ನೋಡು, ಮೂರೇ ದಿನದ ಈ ಸುಖ ಭೋಗವೆಲ್ಲ. ಗುರುದಯದಿ ತೊರೆಯೋ ಇದನೆಲ್ಲ, ಗುರುದಯದಿ ತೊರೆಯೋ ಇದನೆಲ್ಲ, ನರಜನ್ಮವೂ ಮುಂದೆ ದೊರಕೋದಲ್ಲ, ನರಜನ್ಮವೂ ಮುಂದೆ ದೊರಕೋದಲ್ಲ. ಗುರುಭಕ್ತಿ ಮಹಿಮೆಯ ತಿಳಿಯಮ್ಮ ನೀ ಗರ್ವ ಎಲ್ಲವ ಎಂದು ಅಳಿಯಮ್ಮ, ಗರ್ವ ಎಲ್ಲವ ಎಂದು ಅಳಿಯಮ್ಮ. ಓದಿ ತಿಳಿಯುವ ಮರ್ಮವಿದಲ್ಲ, ಗಾದೆಯೊಳಗಾಡುವ ಮಾತಲ್ಲ, ಓದಿ ತಿಳಿಯುವ ಮರ್ಮ, ಓದಿ ತಿಳಿಯುವ ಮರ್ಮವಿದಲ್ಲ, ಗಾದೆಯೊಳಗಾಡುವ ಮಾತಲ್ಲ. ವೇದ ನಾಲ್ಕಕ್ಕೆ ಇದು ನೆಲಕೋದಿಲ್ಲ, ವೇದ ನಾಲ್ಕಕ್ಕೆ ಇದು ನೆಲಕೋದಿಲ್ಲ, ಬೋಧ ಗುರು ಕೂಡಲು ರೇಷನೇ ಬಲ್ಲ, ಬೋಧ ಗುರು ಕೂಡಲು ರೇಷನೇ ಬಲ್ಲ. ಗುರುಭಕ್ತಿ ಮಹಿಮೆಯ, ಗುರುಭಕ್ತಿ ಮಹಿಮೆಯ ತಿಳಿಯಮ್ಮ ನೀ ಗರ್ವ ಎಲ್ಲವ ಎಂದು ಅಳಿಯಮ್ಮ, ಗರ್ವ ಎಲ್ಲವ ಎಂದು ಅಳಿಯಮ್ಮ. ಕೆಟ್ಟ ಸಂಸಾರವನ್ನು ಮೆಚ್ಚೀನಿ ಕಟ್ಟಳೆ ಇಲ್ಲದೆ ತಿರುಗುವಿಯ ಹುಚ್ಚಿ, ಭ್ರಷ್ಟಳಂದದಿ ಹೀನ ತನವ ನೆಚ್ಚಿ ದುಷ್ಟಳಾಗಿ ಜಗದಿ ಬಾಳುವಿಯ ಹುಚ್ಚಿ ಗುರುಭಕ್ತಿ ಮಹಿಮೆಯ ಗುರುಭಕ್ತಿ ಮಹಿಮೆಯ ತಿಳಿಯಮ್ಮ ಗರ್ವ ಎಲ್ಲವ ಎಂದು ಅಳಿಯಮ್ಮ ಗರ್ವ ಎಲ್ಲವ ಎಂದು ಅಳಿಯಮ್ಮ ಓದಿ ತಿಳಿಯುವ ಮಾತು ಓದಿ ತಿಳಿಯುವ ಮರ್ಮವೀದಲ್ಲ ಗಾದೆಯೊಳಗಾಡುವ ಮಾತಲ್ಲ ವೇದ ನಾಲ್ಕಕ್ಕೆ ಇದು ನಿಲುಕೋದಿಲ್ಲ ಬೋಧಗುರು ಕೂಡಲು ರೇಷನೇ ಬಲ್ಲ ಗುರುಭಕ್ತಿ ಮಹಿಮೆಯ ಗುರುಭಕ್ತಿ ಮಹಿಮೆಯ ತಿಳಿಯಮ್ಮ ಗರ್ವ ಎಲ್ಲವ ಎಂದು ಗರ್ವ ಎಲ್ಲವ ಎಂದು ಗರ್ವ ಎಲ್ಲವ ಎಂದು ಅಳಿಯಮ್ಮ ಗುಡಿಗೇರಿಯ ಬಸಪ್ಪ ಶಿವಬಸಪ್ಪ ಮುಳುಗುಂದವರಿಂದ ಏಕತಾರಿ ಪದಗಳನ್ನು ಕೇಳುತ್ತಿರುವಿರಿ ನಿನ ಮಾನ ಬಹು ಕೆಟ್ಟವೋ ಸದ್ಗುರು ಪುತ್ರ ನಿನಗವು ಬಂದು ತಟ್ಟವೋ ನಿನಗವು ಬಂದು ತಟ್ಟವೋ ದಿನಮಾನ ಬಹು ಕೆಟ್ಟವೋ ಸದ್ಗುರು ಪುತ್ರ ನಿನಗವು ಬಂದು ತಟ್ಟವೋ ಚಿನ್ಮಯಾತ್ಮಕವಾದ ಐದಕ್ಷರವನು ಚಿನ್ಮಯಾತ್ಮಕವಾದ ಐದಕ್ಷರವನು ತನ್ನೋಳು ಜಪಿಸಿಕೊಂಡವನಿಗೆ ತನ್ನೋಳು ಜಪಿಸಿಕೊಂಡವನಿಗೆ ಚಿನ್ಮಯಾತ್ಮಕವಾದ ಐದಕ್ಷರವನು ತನ್ನೋಳು ಜಪಿಸಿಕೊಂಡವನಿಗೆ ಮನುಜ ರೂಪವ ಕಳೆದ ಮಹಿಮೆಯ ತಿಳಿದ ಮನುಜ ರೂಪವ ಕಳೆದ ಮಹಿಮೆಯ ತಿಳಿದ ಪುರುಷನಿಗೇನಾಗದು ಪುರುಷನಿಗೇನಾಗದು ದಿನಮಾನ ಬಹು ಕೆಟ್ಟವೋ ಸದ್ಗುರು ಪುತ್ರ ನಿನಗವು ಬಂದು ತಟ್ಟವೋ ನಿನಗವು ಬಂದು ತಟ್ಟವೋ ದೇಹದೊಳಿದರೇನೋ ಜೀವನ ಕಾಯ ಮೋಹಕ್ಕೆ ಬಿದ್ದರೆ ಏನೋ ದೇಹದೊಳಿದರೇನೋ ಜೀವನ ಕಾಯ ಮೋಹಕ್ಕೆ ಬಿದ್ದರೆ ಏನೋ ಸಾವು ನುವಿನ ಭಾವ ತಿಳಿಯದೆ ಸಾವು ನುವಿನ ಭಾವ ತಿಳಿಯದೆ ಜಾವಕ್ಕೊಮ್ಮೆ ನೀನು ಓ ನಮ ಶಿವಯನ್ನು ಜಾವಕ್ಕೊಮ್ಮೆ ನೀನು ಓ ನಮ ಶಿವಯನ್ನು ಭಾವದಲ್ಲಿ ನುಡಿಯೋ ಕಲಿಕರ್ಮದೋಳು ಮಹಾದೇವ ಮೆಚ್ಚುವನು ಸತ್ಯದ ಮಾತಿದು ಯಾವಕ್ಕೊಮ್ಮೆ ನೀನು ಓ ನಮ ಶಿವ ಎಂಬ ಶಬ್ದವ ನುಡಿಯೋ ಭಾವದಲ್ಲಿ ನುಡಿಯೋ ಕಲಿಕರ್ಮದೋಳು ಮಹಾದೇವ ಮೆಚ್ಚುವನು ಸತ್ಯದ ಮಾತಿದು ದಿನಮಾನ ಬಹು ಕೆಟ್ಟವೋ ಸದ್ಗುರು ಪುತ್ರ ನಿನಗವು ಬಂದು ತಟ್ಟವೋ ನಿನಗವು ಬಂದು ತಟ್ಟವೋ ವಿಷಯವಾಡಿದರೇನಾಯ್ತೋ ಈ ಲೋಕದೋಳು ಖುಷಿಯನ್ನಾಡುವುದೇ ಗೊತ್ತೋ ವಿಷಯವಾಡಿದರೇನಾಯ್ತೋ ಈ ಲೋಕದೋಳು ಖುಷಿಯನ್ನಾಡುವುದೇ ಗೊತ್ತೋ ವಸದಿಯೊಳಗೆ ನಮ್ಮ ಶಿಶುನಾಳ ದೀಶನ್ನ ವಸದಿಯೊಳಗೆ ನಮ್ಮ ಶಿಶುನಾಳ ದೀಶನ್ನ ಯಶವ ಸೇವಕನಾಗಿ ಜಗದೀ ಮಸದ ಪ್ರಣಮ ಶಾಸ್ತ್ರ ಕಳೆವು ಹಿಡಕೊಂಡು ಮಸದ ಪ್ರಣಮ ಶಾಸ್ತ್ರ ಕೈಯೋಳು ಹಿಡಕೊಂಡು ಹೊಸರದಂತೆ ನೀನು ನಡೆಯಲೋ ಹೊಸರದಂತೆ ನೀನು ನಡೆಯಲೋ ದಿನಮಾನ ಬಹು ಕೆಟ್ಟವೋ ಸದ್ಗುರು ಪುತ್ರ ನಿನಗವು ಬಂದು ತಟ್ಟವೋ ಚಿನ್ಮಯಾತ್ಮಕವಾದ ಐದಕ್ಷರವನು ಚಿನ್ಮಯಾತ್ಮಕವಾದ ಐದಕ್ಷರವನು ತನ್ನಳು ಜಪಿಸಿ